ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವರೊಂದಿಗೆ ಸಂದರ್ಶನ, ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಕೇಳುತ್ತೀರಿ. ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448-524-2222 ಅಥವಾ 9036-071-902. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233. ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ ನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಐಟಿಐ ಪಾಸ್ ಆದವರಿಗೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ದಾಖಲಾತಿ ಆರಂಭಿಸಲಾಗಿದೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸ್ಟೈಫಂಡ್ ಸಮೇತ ಇಂಟರ್ನ್ಶಿಪ್, ತರಬೇತಿ ಹಾಗೂ ವಿವಿಧ ಕಂಪನಿಗಳಿಂದ ಸಂದರ್ಶನ ಮತ್ತು ನೇಮಕಾತಿಗೆ ಅವಕಾಶವಿದೆ. ನಮ್ಮಲ್ಲಿ ಒಳ್ಳೆಯ ಲ್ಯಾಬ್ ಸೌಲಭ್ಯವಿದ್ದು ಪ್ರಾಕ್ಟಿಕಲ್ಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಸ್ಕಾಲರ್ಶಿಪ್ ಸೌಲಭ್ಯವಿದ್ದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿರುತ್ತದೆ. ಚಿತ್ರದುರ್ಗದ ಎಸ್ಜೆಎಂ ಪಾಲಿಟೆಕ್ನಿಕ್ನ ಸಂಪರ್ಕಕ್ಕಾಗಿ ಕರೆ ಮಾಡಿ 9482-22-3919. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ತುಪ್ಪದ ಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ರೇಖಾ ಅವರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ರೇಖಾ ಅವರು ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸರ್, 25 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಮೊದಲು ತವ್ರ ಮನೆಯಲ್ಲೇನೋ ಕೃಷಿ ಬದುಕು ಮಾಡ್ತಾ ಇದ್ರೆ ಸರ್. ನಿಮ್ ತಂದೆ ತಾಯಿ ಎಲ್ಲ ಕೃಷಿ ಬದುಕು ಕಲಿಸ್ಕೊಡಿದ್ರ? ಕೃಷಿ ಬದುಕೆ ಮಾಡ್ತಾ ಇದ್ರು, ಅವ್ರದ್ದು ತೋಟ ಗದ್ದೆ ಎಲ್ಲ ಇತ್ತು ಸರ್, ಮಾಡ್ತಾ ಇದ್ರು. ನಿಮ್ ತವ್ರ ಮನೆ ಯಾವ್ರಮ್ಮ? 12 ಸರ್, ಚಿತ್ರದುರ್ಗ ಹತ್ರ 12. 12. ವಿದ್ಯಾಭ್ಯಾಸ ಮಾಡಲಿಲ್ಲ? ಮಾಡಿದೀವಿ ಸರ್, SLC ತನಕ. SLC ಮುಂದೆ ಯಾಕೆ ಓದಿಸ್ಲಿ ನಿಮ್ಮ ಅಪ್ಪಾಜಿ? ಇಲ್ಲ ಸರ್, ಓದಿಸ್ಲಿಲ್ಲ ಅಷ್ಟು. ಮುಂದೆ ಕಷ್ಟ ಆಗುತ್ತೆ ಓದಿಸಿದ್ರೆ ಅನ್ನೋ ಭಾವನೆಯಿಂದ ಓದಿಸ್ಲಿಲ್ಲ ಸರ್. ಓದಿಸಿದ್ರೆ ಓದಿರೋ ಗಂಡನೇ ತರಬೇಕು ತರಬೇಕು ಅಂತ ಓದಿಸ್ಲಿಲ್ಲ. ಓದಿದ್ರೆ ಚೆನ್ನಾಗಿತ್ತು ಅನ್ಸುತ್ತ? ಸರ್, ಓದ್ಬೇಕು ಅಂತ ಆಸೆ ಇತ್ತು. ಅವಾಗಿನ ಕಾಲದಾಗೆಲ್ಲ ಓದಿಸ್ಲಿಲ್ಲ, ಅವಾಗ ಕಷ್ಟ ಇತ್ತು. ನಮ್ ಕಡೆ ಎಲ್ಲ ಬಸ್ಸಿಂದು ಇದಿರ್ಲಿಲ್ಲ ಓದಕ್ಕೆ, ಹಂಗಾಗಿ ಕಳಿಸ್ಲಿಲ್ಲ ಸರ್. ಕೃಷಿ ಬದುಕು ಅಪ್ಪ ಅಮ್ಮ ಏನೇನು ಕಲ್ಸಿಕೊಟ್ಟಿದ್ರು ಸರ್? ಎಲ್ಲ ಹೊಲದ್ದೆಲ್ಲ ಬರುತ್ತೆ ಸರ್. ಹೊಲದ್ದೆಲ್ಲ ಕಲ್ಸಿಕೊಟ್ಟಿದ್ರು? ಕಲ್ಸ್ಕೊಟ್ಟಿದ್ದಾರೆ ಸರ್, ಹೊಲದ್ದೆಲ್ಲ ಕಲ್ಸ್ಕೊಟ್ಟಿದ್ದಾರೆ. ಕಳೆ ಎಲ್ಲ ಕಲ್ಸಿದ್ದಾರೆ, ಎಲ್ಲ ಮಾಡ್ತಾರೆ, ಮಾಡ್ತಿದ್ದೆ ಸರ್. ನಮ್ಮನೆಯಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮ ತರಕಾರಿ ಬೆಳಿತಿದ್ರೆ ಸರ್, ಹಂಗಾಗಿ ಎಲ್ಲ ಅನುಭವ ಇತ್ತೆ ಸರ್. ಎಲ್ಲ ಅನುಭವ ಇತ್ತು ಮೊದ್ಲೇ, ಮೊದಲಿಗಿನ ಮುಂಚೆನೆ ಅನುಭವ ಇರೋದ್ರಿಂದ ಈಗ ಮದುವೆ ಆದ ನಂತರ ಈ ಕೃಷಿ ಬದುಕು ಏನಂತ ಕಷ್ಟ ಅನ್ಸಲ್ಲ ಸರ್? ಅನ್ಸಿಲ್ಲ ಸರ್, ಎಲ್ಲ ಮಾಡ್ತಾ ಇದ್ವಿ ಸರ್. ನಿಮ್ಮ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರೆ? ಹೌದು ಸರ್, ರೈತರಿಗೆ ಕೊಟ್ಟು ಮದುವೆ ಮಾಡಿದರೆ. ಅಲ್ಲೂ ತೋಟನೇ ಆಮೇಲೆ ರಾಗಿ, ಜೋಳ, ಹತ್ತಿ ಎಲ್ಲ ಬೆಳೀತಿದ್ವಿ ಸರ್, ಎಲ್ಲಾದ್ರೂ ಮಾಡ್ತಿದ್ವಿ ಸರ್. ಆಮೇಲೆ ಅಡಿಕೆನು ನಾವೇ ಮಾಡ್ತಿದ್ವಿ ಸರ್, ಹಂಗಾಗಿ ಏನು ಕಷ್ಟ ಅನಿಸ್ಲಿಲ್ಲ. ಇಲ್ಲಿ ಗಂಡನ ಮನೆಯಲ್ಲಿ ಎಷ್ಟು ಎಕರೆ ಇದೆಯಮ್ಮ ಜಮೀನು ಸರ್? ಒಂದ್ ಎರಡೂವರೆ ಎಕರೆ ಇದೆ. ಎರಡೂವರೆ ಎಕರೆ ನೀರಾವರಿನ ಬೆದ್ಲು ಜಮೀನು? ಬೆದ್ಲು ಜಮೀನು ಒಂದೂವರೆ ಎಕರೆ ಸರ್, ತೋಟ ಒಂದ್ ಎಕರೆ. ಒಂದ್ ಎಕರೆ ಇದೆ. ಬೆದ್ಲು ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಹತ್ತಿ, ರಾಗಿ, ಮೆಕ್ಕೆಜೋಳ ಎಲ್ಲ ಬೆಳಿತೀವಿ. ಚೆನ್ನಾಗಿ ಇಳುವರಿ ಬರುತ್ತಾ? ಬರುತ್ತೆ ಸರ್, ಬಂದಿತ್ತು. ಈ ವರ್ಷ ಏನ್ ಬೆಳೆ ಹಾಕಿದ್ರಿ? ಈ ವರ್ಷ ಅಷ್ಟು ಮಳೆ ಇರ್ಲಿಲ್ಲ, ಹಂಗಾಗಿ ಹಾಕ್ಲಿಲ್ಲ ಸರ್ ತೋಟ ಅಡಿಕೆ ಅಷ್ಟ. ಈ ವರ್ಷ ಮುಂದಕ್ಕೆ ಏನ್ ಹಾಕ್ಬೇಕಂತ ಇಟ್ಕೊಂಡಿದ್ರೆ? ಬೆಳೆ ಮೆಕ್ಕೆಜೋಳ ಹಾಕ್ಬೇಕು ಅಂತ. ಮೆಕ್ಕೆಜೋಳ ವರ್ಷ ಒಂದೇ ಬೆಳೆ ಹಾಕ್ತಾರ ಅಥವಾ ಬೆಳೆ ಪರಿವರ್ತನೆ ಮಾಡ್ತಾ ಇರ್ತೀವಿ? ಇಲ್ಲ ಸರ್, ವರ್ಷ ಒಂದ್ ವರ್ಷ ಹತ್ತಿ ಹಾಕ್ತಿವಿ, ಒಂದ್ ವರ್ಷ ರಾಗಿ ಹಾಕ್ತಿವಿ, ಒಂದ್ ವರ್ಷ ಮೆಕ್ಕೆಜೋಳ ಹಾಕ್ತೀವಿ. ಚೇಂಜ್ ಮಾಡ್ತಿರ್ತೀವಿ ಕೂಡ ಎಲ್ಲ. ಚೇಂಜ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಚೇಂಜ್ ಮಾಡ್ತೀವಿ ಸರ್. ಹೌದು, ಸಾಕಷ್ಟು ಜನ ಏನಂದ್ರೆ ಒಂದೇ ತರ ಬೆಳೆ ಬೆಳೆದ್. ಇಲ್ಲ ಸರ್, ಇಳುವರಿ ಬರಲ್ಲ, ಆ ತರ ಬೆಳೆದ್ರೆ ಇಳುವರಿ ಬರಲ್ಲ. ಹೌದು, ಈ ತರ ಎಲ್ಲ ಬೆಳೆ ಪರಿವರ್ತನೆ ಮಾಡ್ಬೇಕಂತ ಯಾರು ತಿಳಿಸ್ಕೊಟ್ರು ನಿಮ್ಗೆ? ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನೋಡೆ ನಾವು ಕಲ್ತ್ಕೊಂಡಿದ್ದೀವಿ ಸರ್. ಅವ್ರು ವರ್ಷ ವರ್ಷ ಚೇಂಜ್ ಮಾಡ್ತಿದ್ರು, ಹಂಗಾಗಿ ನಾವು ಅದನ್ನೇ ಮಾಡ್ಕೊಂಡ್ಬಂದ್ವಿ ಸರ್. ಮೆಕ್ಕೆಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವೆಲ್ಲ ಚೆನ್ನಾಗಿ ಇಳುವರಿ ಬರುತ್ತಾ? ಹಾ ಸರ್, ಬರುತ್ತೆ. ಚೆನ್ನಾಗಿ ಮಳೆ ಚೆನ್ನಾಗಿ ಬರುತ್ತೆ. ಗೊಬ್ಬರ, ದನಿಂದ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಹಾಕ್ಯಂತ ಇದ್ದಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಮತ್ತೆ ಈಗ ಒಂದ್ ಎಕರೆ ನೀರಾವರಿ ಐತೆ ಅಂದ್ರಲ್ಲ, ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಏನಿಲ್ಲ ಸರ್, ಅಡಿಕೆ, ತೆಂಗು ಅಷ್ಟೇ ಸರ್. ಅಷ್ಟೇನೆ. ಯಾಕೆ ತೋಟಗಾರಿಕೆ ಬೆಳೆಗಳೇ ಬೆಳಿಬೇಕಂತ ಆಸಕ್ತಿ ಬಂತು? ಅದು ಮೊದ್ಲಿನ ಕಾಲದಿಂದ ನಮ್ಮ ಮಾವರು ಎಲ್ಲ ಮಾಡ್ಕೊಂತ ಬಂದ್ರು ಸರ್, ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋದೆ ಸರ್. ಅದೆಷ್ಟು ವರ್ಷದ ತೋಟ? ತೋಟ ಈಗ 30 ವರ್ಷದ. ಮುಂಚೆ ಎಲ್ಲ 5 ವರ್ಷ ಮಾಡಿದ್ರು, ನಾವು ಹೋದ್ಮೇಲೆ 25 ವರ್ಷ ಆತ ಸರ್. ಅಂದ್ರೆ ನಿಮ್ ಮತ್ತೆ ನಿಮ್ ಮಾವರೇ ಮಾಡಿದ್ದಲ್ಲ? ಮಾಡಿದ್ದೆ ಸರ್. ಮತ್ತೆ ಎಷ್ಟು ಇದಾವಮ್ಮ ಗಿಡಗಳು? ಅಡಿಕೆ ಗಿಡ 800 ಗಿಡ ಇದೆ. 800 ಗಿಡ ಇದಾವೆ. ಹೌದಾ ಸರ್. ಸುತ್ತ ತೆಂಗಿನ ಗಿಡ ಹಾಕಿದ? ಸುತ್ತ ತೆಂಗಿನ ಗಿಡ ಇದೆ ಸರ್. ತೆಂಗಿನ ಗಿಡ ಎಷ್ಟು ಹಾಕಿದ್ರ? ಒಂದ್ 25 ಇದೆ ಸರ್. 25 ಇದಾವೆ. ಎಲ್ಲ ಫಸಲು ಬರ್ತಾ ಇದೆಯಾ? ಬರ್ತಾ ಇದೆ. ತೆಂಗಿನ ಕಾಯಿನ ಏನು ಕಾಯಿನ ಮಾರಾಟ ಮಾಡ್ತಿರೋ, ಎಳ್ನೀರ್ ಮಾರಾಟ ಮಾಡ್ತಿರೋ, ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರ? ಕಾಯಿ ಮಾರಾಟ ಮಾಡ್ತೀವಿ. ಕಾಯಿ ಮಾರಾಟ ಮಾಡ್ತೀರ? ಈಗೆಲ್ಲ ಕಾಯಿ ಒಳ್ಳೆ ಬೆಲೆ ಐತಲ್ಲ? ಹೌದು ಸರ್, 50 ರೂಪಾಯಿ 40 ರೂಪಾಯಿ ಒಂದ್ ಕಾಯಿ ರೇಟ್ ಇದೆ ಸರ್. ವರ್ಷಕ್ಕೆ ಎಷ್ಟು ಸಾರಿ ಬಿಡುತ್ತಮ್ಮ ಕಾಯಿ? ಆರ್ ಸತಿ ತೆಗಿತೀವಿ ಸರ್. 2 ತಿಂಗಳಿಗೆ ಒಂದೊಂದ್ ಬೆಳೆ ಬಂದ್ಬಿಡುತ್ತೆ. ಒಂದ್ಸರಿಗೆ ಎಷ್ಟು ಸಿಗ್ತವೆ ಕಾಯಿ? 400-500 ತನಕ ಸಿಗ್ತವೆ. ಎಲ್ಲಿ ಮಾರಾಟ ಮಾಡ್ತಾರೆ ಕಾಯಿನ? ಅಲ್ಲಿ ನಮ್ಮೂರಲ್ಲೇ ತುಂಬಿಸ್ತಾರೆ ಸರ್. ತುಂಬಿಸ್ಕೊಂಡು ದಾವಣಗೆರೆ ಅಲ್ಲಿ ಮಾರ್ಕೆಟ್ ಬಿಡ್ತಾರೆ. ಅಲ್ಲೇ ವ್ಯಾಪಾರಸ್ಥರು ಬರ್ತಾರಾ? ಬರ್ತಾರೆ. ಹೆಂಗೆ ರೇಟ್ ಹೆಂಗ್ ಕೊಡ್ತೀರ? ಈಗ 50 ರೂಪಾಯಿ ಇದೆ ಅಂದ್ರೆ 5,000 ಆತರ. ಈಗ ವ್ಯಾಪಾರಸ್ಥರು ಅಂದ್ರೆ ಕೆಲವೆಲ್ಲ ದೊಡ್ಡ ಉಕ್ಕಿರೋಕ್ ಮಾತ್ರ 100 ಕಾಯಿಗೆ 10 ಕಾಯಿ ಲಾಭ ತೆಗಿತಾರೆ ಸರ್. ನಮ್ಮ ಕಡೆಯಲ್ಲ 100 ಕಾಯಿಗೆ 10 ಕಾಯಿ ಲಾಭ ತೆಗಿತಾರೆ. ನೀವೇನು ಎಳ್ನೀರ್ ಮಾರಾಟ ಮಾಡಲ್ಲ? ಇಲ್ಲ ಸರ್, ಕಾಯಿನೇ ಮಾರಾಟ ಮಾಡ್ತಾರೆ. ಕಾಯಿನೇ ಮಾರಾಟ ಮಾಡ್ತೀವಿ. ಈಗ ಕಾಯಿ ಮಾರಾಟ ಮಾಡಿದ್ರೆ ಲಾಸ್ ಆಗುತ್ತೆ. ನೀವ್ ಹೇಳ್ದಂಗೆ 100 ಕಾಯಿ ಲಾಭ ಕೊಡಬೇಕು. ಮತ್ತೆ ದೊಡ್ಡದಕ್ಕೆ ಮಾತ್ರ ಒಳ್ಳೆ ಬೆಲೆ ಕೊಡ್ತಾರೆ, ಮೀಡಿಯಂ ಕೆಲ್ಲ ಕಡಿಮೆ ರೇಟ್ ಕೊಡ್ತಾರೆ. ಈ ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭದಾಯಕ ಅಂತಾರಲ್ಲ? ಹಂಗ್ ಮಾಡಿದ್ರೆ ನಮಗೆ ಖರ್ಚಿಗೆ ಬೇಕಾಗುತ್ತೆ ಸರ್. ಅದು ಸ್ಟಾಕ್ ಮಾಡ್ಬೇಕು, ವರ್ಷದ ತನಕ ಇಡಬೇಕು, ನಮಗೆ ನಡೆಯೋದಿಲ್ಲ, ಮಕ್ಳು ಓದವಿರ್ತಾರೆ, ಹಂಗಾಗಿ ಅಲ್ಲೇ ತನಕ ಸ್ಟಾಕ್ ಮಾಡಕ್ ಆಗಲ್ಲ ಸರ್. ಹಂಗ 2 ತಿಂಗಳಿಗೆ ಒಂದೊಂದ್ಸತಿ ಕೊಡ್ತೀವಿ ಸರ್. ಇದ್ದಂತರ ಆದ್ರೆ ಸ್ಟಾಕ್ ಮಾಡ್ತಾರೆ. ನಾವು ಅದನ್ನೇ ಇದ್ ಮಾಡ್ತಿರ್ತೀವಿ. ಇದು ಅಡಿಕೆದು ವರ್ಷಕ್ಕೆ ಒಂದೇ ಸತಿ ಬೆಳೆನ, ಹಂಗಾಗಿ ನಾವು ಕಾಯ್ದು ಕಾಯ್ತಿರ್ತೀವಿ ಸರ್. ಕಾಯಿನೇ ಮಾರಾಟ ಮಾಡ್ತಾರೆ. ಎಲ್ಲ ಅಲ್ಲೇ ವ್ಯಾಪಾರಸ್ಥರು ಬಂದು ಅಲ್ಲೇ ತಗೊಂಡೋಗ್ತಾರೆ? ಅಲ್ಲೇ ತಗೊಂಡೋಗ್ತಾರೆ ಸರ್. ಈ ತರ ಒಂದು ಈಗಿರೋಂತ ಒಂದು ಕಾಯಿಗಿರೋಂತ ಬೆಲೆ ನೋಡಿದ್ರೆ ಅಂದ್ರೆ ತೆಂಗು ಬೆಳೆದ್ರೆ ಲಾಭದಾಯಕ ಅಂತೀರ? ಹೌದು ಸರ್, ಈಗಿನ ಬೆಲೆ ಇರೋದ್ರಿಂದ ತೆಂಗಿಗೆ ಬೆಲೆ ಜಾಸ್ತಿ. ಮೊದಲೆಲ್ಲ ತುಂಬಾ ಕಡಿಮೆ ಇತ್ತಲ್ಲ ರೇಟು? 4-5 ರೂಪಾಯಿ 4-5, 15-20 ರೂಪಾಯಿ ತನಕ 10 ರೂಪಾಯಿ ಇತ್ತು ಸರ್. 1 ವರ್ಷ 10 ರೂಪಾಯಿ ಇತ್ತು. ಹೌದು. ನೀವು ಅಲ್ಲಿ ಖರ್ಚಾಗ್ತಾವ ಊರಲ್ಲಿ ಮನೆ ಹತ್ರನೇ ಕೊಟ್ರು ಸರ್? ತಗೊಂಡೋಗ್ತಾರೆ. ಒಟ್ಟಾರಿಯಾಗಿ ತೆಂಗು ಲಾಭದಾಯಕ ಅಂತೀರ? ಹೌದು ಸರ್. ಅಡಿಕೆ ಹಾಕಿ ಅಲ್ಲೇ ಒಂದು 30 ವರ್ಷ ಆಯ್ತು ಅಂತಂದ್ರೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್. 1ನೇ ವರ್ಷ ಮಾತ್ರ ಮಳೆ ಇಲ್ದಲ್ಲ ಸ್ವಲ್ಪ ಕಮ್ಮಿ ಆಯ್ತು. ಮತ್ತೆ ಈಗ 2 ತಿಂಗಳಲ್ಲಿ ಬೋರ್ ಹಾಕ್ಸಿದ್ವಿ 2. ಇವಾಗ ಒಂದ್ ಸ್ವಲ್ಪ ಇಂಪ್ರೂವ್ ಚೆನ್ನಾಗೈತೆ ಸರ್. ಮೊದಲು ನೀರ್ ಸ್ವಲ್ಪ ಕಡಿಮೆ ಆಗಿದ್ವಿ? ಹೌದು ಸರ್, ಟ್ಯಾಂಕರ್ ನಲ್ಲಿ ಓಡಿಸಿದ್ವಿ, ನೀರ್ ಕಮ್ಮಿ ಆಗಿತ್ತು. ಮೊನ್ನೆ ಬರಗಾಲ ಬಂದಾಗೆಲ್ಲ ತೋಟ ಉಳಿಸಿಕೊಂಡು ತುಂಬಾ ಕಷ್ಟ ಆಗಿದೆ. ಕಷ್ಟ ಅಡಿಕೆನೇ ಆಗ್ಲಿಲ್ಲ ಸರ್, ಬರೇ ನೀರ್ ಓಡಿಸಿ ಅದ್ರ ಖರ್ಚು ಅಲ್ಲಿಗೆ. ಹೌದೌದು. ಸಾಕಷ್ಟು ಜನ ಅವತ್ತೇನು ಟ್ಯಾಂಕರ್ ನಿಂದ ಖರ್ಚು ಮಾಡಿ ಉಳಿಸಿಕೊಂಡ್ರ ತೋಟ, ಅವ್ರಿಗೆಲ್ಲ ಅನುಕೂಲ ಆಯ್ತು ಅಂತಾರೆ. ಬಹಳ ಜನವೆಲ್ಲ ಒಣಗೋಗ್ಬಿಟ್ಟು ತೋಟಗಳು. ನಮ್ದು 1 ವರ್ಷ ಅಡಿಕೆನೇ ಇಲ್ದಂಗ ಆಯ್ತು ಸರ್, ಬರೀ ನೀರ್ ಓಡಿಸಿದ್ವಿ ಟ್ಯಾಂಕರ್. ಈಗೆಲ್ಲ ನೀರ್ ಸಾಕಷ್ಟು ಆಗುತ್ತೆ ಸರ್? 3 ಬೋರ್ ಆಗಿದ್ದಾವೆ, ತೊಟ್ಟಿ ಮಾಡಿದ್ವಿ. ಬೋರ್ ಇಂದ ತೊಟ್ಟಿಗೆ ಬಿಡ್ತೀವಿ, ತೊಟ್ಟಿಯಿಂದ ಡ್ರಿಪ್ಪಿನ್ ಗೆ ಬಿಡ್ತೀವಿ ಸರ್. ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ವಿ, ಅದರಿಂದ ಬಿಡ್ತೀರ. ಈ ಅಡಿಕೆಗಳ ದೊಡ್ಡವಾಗಿರೋದಂತ ಅದ್ರ ಒಳಗಡೆ ಅಂತರ ಬೆಳೆಗಳೆಲ್ಲ ಸಾಕಷ್ಟು ಬೆಳೆಗಳು ಬೆಳೀತಾರೆ. ಕಾಳು ಮೆಣಸು, ವೀಳ್ಯದೆಲೆ, ಏಲಕ್ಕಿ, ಈ ತರ ಬೆಳೆಗಳನ್ನ ನೀವು ಬೆಳೆಯಲ್ಲ? ಇಲ್ಲ ಸರ್ ಆಗ್ತಿದ್ವಿ, ಅವು ನೀರ್ ಕಮ್ಮಿ ಆಗಿರೋದ್ರಿಂದ ಹಂಗೆ ಒಣಗೋಗ್ತದ ಸರ್. ಈ ವರ್ಷ ಏನಾರ ಮುಂದಕ್ಕೆ ಹಾಕ್ಬೇಕನ್ನೋ ಉದ್ದೇಶ ಹಾಕ್ಬೇಕಂತ ಉದ್ದೇಶ ಐತೆ ಸರ್. ಏನೇನು ಬೆಳೆಗಳು ಬೆಳಿಬೇಕು ಅಂತ ಅನ್ಕೊಂಡಿದ್ರ ಮಧ್ಯದಲ್ಲಿ? ಎಲೆ ಬಳ್ಳಿ ಹಾಕ್ಬೇಕು ಅಂತ ಇದೆ ಸರ್. ಮತ್ತೆ ಇದಕ್ಕೆಲ್ಲ ಮೇಲ್ಗೊಬ್ಬರ ಕೊಡ್ಬೇಕಾಗತ್ತೆ, ವರ್ಷಕ್ಕೊಂದ್ಸರಿ ಎರಡ್ ಸರಿ ಏನಾದ್ರೂ ಮೇಲ್ಗೊಬ್ಬರ ಕೊಡ್ತೀರಾ? ಹೌದು ಸರ್, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಮತ್ತೆ ಇವಾಗ ಅದೇನು 14-21 ಅಂತ ಗೊಬ್ಬರ ಇರುತ್ತೆ ಸರ್, ರಾಸಾಯನಿಕ ಗೊಬ್ಬರ, ಅದನ್ನು ಡಿಸೆಂಬರ್ ತಿಂಗಳಲ್ಲಿ ಕೊಡ್ತೀವಿ. ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಒಂದ್ಸತಿ ಹಾಕ್ತಿವಿ. ಈಗ ಮತ್ತೆ ಈಗ ಮೇ ತಿಂಗಳು ಈಗ ಏರ್ಸಿದ್ವಿ, ಮಳೆಗಾಲ ಸೋನೆ ಮಳೆ ಹಿಡ್ಕೊಂಡು ಮತ್ತೆ ಹಾಕ್ತಿವಿ ಸರ್. ಕೊಡುಗೆ ಗೊಬ್ಬರ ಎಲ್ಲ ಕೊಂಡ್ಕಂತರ? ಇಲ್ಲ ಸರ್, ನಮ್ದೇ, ನಮ್ಮ ಹೈನುಗಾರಿಕೆ ಹಸು ಇದಾವ, ಹಸುಗಳಿದಾವ ಸರ್, ಅದರದ್ದೇ ಗೊಬ್ಬರ. ನಿಮ್ ಜಮೀನಿಗೆ ಸಾಕಾಗುತ್ತೆ ಗೊಬ್ಬರ? ಸಾಕಾಗುತ್ತೆ ಸರ್. ಅಂದ್ರೆ ರೈತರು ಹಿಂಗೆ ಏನಾದ್ರೂ ಉಪಕಸಬುಗಳು ಮಾಡಿದಾಗ, ಹಸು ಸಾಕಾಣಿಕೆ ಅಥವಾ ಎಮ್ಮೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡಿದ್ರೆ ಜಮೀನುಗಳಿಗೆ ಏನು ಬೇರೆ ಕಡೆಯಿಂದ ಕೊಂಡ್ಕೊಂಡು? ಇಲ್ಲ ಸರ್, ನಾವೆಂದು ಕೊಂಡ್ಕೊಂಡಿಲ್ಲ, ನಮ್ದೇ ಆಗುತ್ತೆ ಗೊಬ್ಬರ. ಹಾಗಾಗಿ ನಾವು ಈಗ ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ ಸಾಕಷ್ಟು ರೇಟ್ ಇದೆ ಗೊಬ್ಬರ. ಹೌದು ಸರ್, 7,000 ರೂಪಾಯಿ ಲೋಡ್, ಟ್ರ್ಯಾಕ್ಟರ್ ಲೋಡ್ ಮತ್ತೆ ಏರ್ಸ್ಬೇಕು, ಅದನ್ನೆಲ್ಲ ಗಿಡಗಳಿಗೆ ಹಾಕಿಸ್ಬೇಕು, 10,000 ರೂಪಾಯಿ ಜಾಸ್ತಿನೇ ಬಂದ್ಬಿಡುತ್ತೆ ಖರ್ಚು. ಬಹಳ ಬರುತ್ತೆ ಬರುತ್ತೆ. ಹೌದೌದು. ವರ್ಷಕ್ಕೆ ಎಷ್ಟು ಸರಿ ಹಾಕ್ತಾರಮ್ಮ ಗೊಬ್ಬರ? ಮೂರ್ಸಲಿ ಹಾಕ್ತೀವಿ. ಈ ಕೊಡುಗೆ ಗೊಬ್ಬರ ಜೊತೆಗೆ ವರ್ಷಕ್ಕೊಂದ್ಸರಿ ರಾಸಾಯನಿಕ ಗೊಬ್ಬರ ಕೊಡ್ತಾ ಇರ್ತಾರೆ? ಎರಡ್ ಸತಿ ಕೊಡ್ತೀವಿ. ಈ ವರ್ಷ ಒಂದ್ ಸ್ವಲ್ಪ ಮಳೆ ತೊಂದರೆ ಆಗತ್ತೆ, ಈ ವರ್ಷ ಮೂರ್ ಸತಿ ಹಾಕಿದೆ ಸರ್. ಮೂರ್ ಸರಿ ಹಾಕಿದ್ರೆ ವರ್ಷ 2 ಸತಿ ಕೊಡ್ತೀವಿ ಸರ್. ಈ ತರ ಕೊಡುಗೆ ಗೊಬ್ಬರ ಹಾಕೋದ್ರಿಂದ ಏನ್ ಅನುಕೂಲ ಅನ್ಸುತ್ತೆ? ಅಡಿಕೆ ಚೆನ್ನಾಗಿ ಇದಾಗುತ್ತೆ ಸರ್, ಇಳುವರಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಯಿ, ಅಡಿಕೆ ಕಾಯಿ ದಪ್ಪ ಚೆನ್ನಾಗಿ ಬರುತ್ತೆ ಸರ್, ಗಿಡಗಳು ಹೋಗಲ್ಲ ಬಹಳ, ಹಂಗಾಗಿ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನು ಅಡಿಕೆ ಫಲವತ್ತತೆ ಆಗ್ಲಂತ ಅಡಿಕೆ ಮಧ್ಯದೆಲ್ಲ ಸೆಣಬು, ಹುರುಳಿ, ಅಲಸಂದಿ, ಹೆಸರು ಈ ತರ ಎಲ್ಲ ಹಸಿರಲ್ಲೇ ಗೊಬ್ಬರ ಮಾಡ್ತಾರೆ, ಆ ತರ ಏನ್ ಮಾಡೋದಿಲ್ಲ ನೀವು? ನಾವು ಮಾಡಲ್ಲ ಸರ್, ನಾವು ಬರೀ ಹುಳಿ ಒಂದ್ ಚೆಲ್ತೀವಿ, ಇನ್ನು ಇದ್ದದ್ದು ಯಾವ್ದು ಮಾಡಲ್ಲ ಸರ್. ಹುರುಳಿ ಚೆಲ್ಲಿ ಅದನ್ನ ರೋಟರಿ ಬಿಟ್ಬಿಡ್ತೀರ? ಮತ್ತೆ ಅಡಿಕೆ ಗಿಡಗಳೆಲ್ಲ ಇತ್ತೀಚೆಗೆ ಸಾಕಷ್ಟು ರೋಗ ಬರ್ತಾ, ಏನೇನ್ ರೋಗ ಬರುತ್ತೆ? ರೋಗ ಅಂದ್ರೆ ಕಪ್ಪು ಚುಕ್ಕೆ ಅಂತದ್ದು, ಆಮೇಲೆ ಏನೇನಂತ ಸಣ್ಣ ಕಪ್ಪದ್ದು ಅದು ಬರುತ್ತೆ ಸರ್. ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಅದು ಅದೇ ಔಷಧಿ ಹೊಡ್ತಿದ್ರಾಗೆ, ನಾಡ ಕಚೇರಿಗೆ ಏನೋ ಹೇಳ್ತಾರೆ ಕೃಷಿ ಇದ್ರಾಗೆ, ಅದನ್ನ ತಂದು ಔಷಧಿ ಸಿಂಪಡಣೆ ಮಾಡ್ತೀವಿ. ಸಿಂಪಡಣೆ ಮಾಡ್ತೀವಿ. ಕಟಾವ್ ಅಂದ್ರೆ ಎಲ್ಲ ನೀವೇ ಕಟಾವ್? ನಾವೇ ಮಾಡ್ತೀವಿ ಸರ್. ನಾವೇ ಮಾಡ್ತೀವಿ ಸರ್. ನೀವೇನ್ ಕೇಳಿ ಕೊಟ್ರೆ ಕೊಟ್ರೆ ಏನು ಉಳಿಯಲ್ಲ ಅಂತ ನಾವೇ ಮಾಡ್ತೀವಿ ಸರ್. ಮಾಡಿ ನಾವೇ ಎಲ್ಲ ಖರ್ಚಿಗೆ ಗೋಟು ಮಿಣ್ಣೆ ಎಲ್ಲ ಉಳಿತದ, ಹಂಗಾಗಿ ನಾವೇ ಮಾಡ್ಕೊಳ್ತೀವಿ ಸರ್. ಅಲ್ಲೆಲ್ಲ ಕೂಲರ್ ಸಿಗ್ತಾರ? ಸಿಗ್ತಾರೆ ಸರ್. ಸಿಗ್ತಾರೆ ಸಿಗ್ತಾರೆ. ಕೂಲರ್ಗೆಲ್ಲ ಏನ್ ಕೊಡ್ಬೇಕಮ್ಮ ಕೂಲಿ? ಈಗ ಕೂಲಿ ಅವ್ರಿಗೆ 600 ರೂಪಾಯಿ ಸರ್ ಡೈಲಿ. ಡೈಲಿ 600 ಕರ್ಕೊಂಡ್ರೆ 600 ರೂಪಾಯಿ ಸರ್. ಅಡಿಕೆ ಕಾಯಿ ಕೇಳಲಿಕ್ಕೆ? ಕೇಳಿಕ್ಕೆ 600 ರೂಪಾಯಿ. ಮಧ್ಯಾಹ್ನ ಮುಗಿದ್ರು ಅಷ್ಟೇ ಕೊಡ್ಬೇಕು, ಸಾಯಂಕಾಲ ತನಕ ಆದ್ರೂ ಅಷ್ಟೇ ಕೊಡ್ಬೇಕು. ಅವ್ರಿಗೆಲ್ಲ ಊಟ ತಿಂಡಿ? ಊಟ ತಿಂಡಿ ಸೂಪರ್, ಪ್ರತಿಯೊಂದು ಕೊಡಿಸ್ಬೇಕು ಸರ್. ಕೊಡಿಸ್ಬೇಕು, ಇಲ್ಲದ್ರೆ ಬರೋದಿಲ್ಲ. ಬರೋದೇ ಇಲ್ಲ. ಹೌದು. ಮತ್ತೆ ಇದನ್ನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀವಿ ಅಂತಂದ್ರೆ, ಸುಲಿಸಿ ಬೇಯಿಸ್ಲಿಕ್ಕೆಲ್ಲ ಅನುಭವ ಇದೆಯಾ ನಿಮ್ಗೆ? ಹೌದು ಸರ್, ಅನುಭವ ಇದೆ. ಯಾಕಂದ್ರೆ ಬಹಳ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಅನುಭವ ಇದೆ. ಇದನ್ನೆಲ್ಲ ಸುಲ್ಸದಂದ್ರೆ ಹೆಂಗ್ ಮಾಡ್ತೀರ? ಕೈಯಿಂದ ಸುಲಿಸ್ತೀರಾ ಮಿಷಿನ್? ಇಲ್ಲ ಸರ್, ಮೊದ್ಲೆಲ್ಲ ನಾವೇ ಜೊತೆಯಾಗಿ ಒಂದ್ 8 ಜನ ತೋಡ್ತಾರ ಜೊತೆಯಾಗಿ ಸುಲ್ಕಂತಿದ್ವಿ ಸರ್. ಈಗೆಲ್ಲ ಅವ್ರವ್ರ ಸ್ವಂತಕ್ಕೆ ಬಹಳ ಬಹಳ ಅಡಿಕೆ ಆಗೋದ್ರಿಂದ ಬರಕ್ ಆಗ್ತಿಲ್ಲ. ಈಗ ಒಂದ್ 2 ವರ್ಷದಿಂದ ಮಿಷಿನ್ಗೆ ಹಾಕ್ತಾ ಇದೀವಿ ಸರ್. ಮಿಷಿನ್ಗೆ ಹಾಕ್ತಾ ಇದೀವಿ, ಇನ್ನು ಉಳಿದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ, ನಾವೇ ಬೇಸ್ ನಾವೇ ಒಣಕಂತೀವಿ ಸರ್. ಮಿಷಿನ್ ಕೊಡೋದಕ್ಕೆ ಎಷ್ಟು ಕೊಡ್ಬೇಕಾಗತ್ತೆ ದುಡ್ಡು? ಡಬ್ಬಾ 120 ರೂಪಾಯಿ ಸರ್, ಒಂದು ಡಬ್ಬಾ ಲೆಕ್ಕ ಅಲ್ಲಿ ಡಬ್ಬಾ. ಹಾ ಸರ್, 120 ರೂಪಾಯಿ ಕೊಡ್ತೀವಿ. 120 ರೂಪಾಯಿ ಕೊಡ್ತೀರಾ? ನಿಮ್ಮೂರಲ್ಲೆಲ್ಲ ಸಾಕಷ್ಟು ಮಿಷಿನ್ಗಳಿದಾವ? ಹೌದು ಸರ್, ಇದ. ನೀವು ಎಲ್ಲ ಮಹಿಳೆಯರೆಲ್ಲ ಒಂದು ಮಹಿಳಾ ಸಂಘದಿಂದ ಒಂದೊಂದು ಮಿಷಿನ್ಗಳು ಮಾಡಿಬಿಟ್ರೆ ಸಾಕಷ್ಟು ಅನುಕೂಲ ಆಗುತ್ತಲ್ಲ, ಯಾಕೆ ಮಾಡಬಾರ್ದು? ಹೆಣ್ಮಕ್ಳ ಕೈಲಿ ಅದನ್ನ ಮೇಂಟೈನ್ ಮಾಡೋದಾಗಲ್ಲ ಸರ್, ಅಡಿಕೆ ಮಿಷಿನ್ ಮೇಂಟೈನ್ ಮಾಡೋದಾಗಲ್ಲ, ಕಷ್ಟ ಆಗುತ್ತೆ. ಅವು ಸ್ವಿಚ್ ಬೋರ್ಡ್ ಅವೆಲ್ಲ ಹೆಣ್ಮಕ್ಳಿಗೆ ಅಷ್ಟು ನಿಭಾಯಿಸಕ್ ಆಗಲ್ಲ. ನಿಮ್ಮೂರಲ್ಲ ಎಷ್ಟು ಮಿಷಿನ್ ಇದಾವ ಅಡಿಕೆ ಸುಲಿಯೋ ಮಿಷಿನ್? ಅಡಿಕೆ ಸುಲಿಯೋ 2 ಇದೆ ಸರ್. 2 ಇದಾವೆ. ಹೌದು ಸರ್. ಬೇಸೋದು ಎಷ್ಟು ಗಂಟೆ ಬೇಯಿಸಬೇಕು ಅಡಿಕೆನ? ಒಂದು 5 ಗಂಟೆ ಬೇಯಿಸ್ಬೇಕು ಸರ್. 5-6 ಗಂಟೆ ಬೇಯಿಸ್ಬೇಕು. ಹೌದು ಸರ್. ಎಷ್ಟು ದಿವಸ ಒಣಗಿಸ್ಬೇಕು? 5 ದಿವಸ ಒಣಗಿಸ್ಬೇಕು. 5 ದಿವಸ ಒಣಗಿಸ್ಬೇಕು. ಈಗ ಒಣಗಿ ಹಾಕಿದ ಸಂದರ್ಭದಲ್ಲಿ ಏನಾದ್ರೂ ಮಳೆ ಮೋಡಾಗಿ ಮಳೆಗಳೇ ಬಂದ್ರೆ ಎಲ್ಲ ಫಂಗಸ್ ಆಗಿ ಹಾಳಾಗುತ್ತಾ? ಹಾಳಾಗುತ್ತೆ ಸರ್, ಅವನು ಆದಷ್ಟು ಗಾಳಿಗೆ ಬಿಟ್ಟು ಆಮೇಲೆ ಎಲ್ಲಾರು ಫಂಗಸ್ ಬಂದ್ರೆ ಹಾಲ್ ಮಾಡಿ ಕ್ಲೀನ್ ಆಗಿ ಒಣ ಹಾಕಿ ಆಮೇಲೆ ಚೀಲಕ್ಕೆ ತಂದ್ಬಿಡ್ಬೇಕು. ಆದಷ್ಟು ಮಳೆಗೆ ನೆನೆದಂಗ್ ನೋಡ್ಕೋಬೇಕು, ಹೂ ಬರ್ದಂಗೆ ಕ್ಲೀನ್ ನೋಡ್ಕೋಬೇಕು ಸರ್. ನೋಡ್ಕೋಬೇಕು, ಮುಚ್ಚಿ ಹಂಗೆ ಬಿಡಬಾರ್ದು, ಹಸಿ ಅಡಿಕೆನ ತೆಳ್ಳಗ್ ಅಳ್ ಬಿಡ್ಬೇಕು. ಎಲ್ಲಿ ಮಾರಾಟ ಮಾಡ್ತಾರೆ ಅಡಿಕೆನೆಲ್ಲ ಸರ್? ನಾವು ಚನ್ನಗಿರಿ. ಚನ್ನಗಿರಿಯಲ್ಲಿ ಮಾರಾಟ ಮಾಡ್ಬೇಕಾದ್ರೆ ಗ್ರೇಡ್ ಮಾಡ್ತಾರೆ, 1, 2, 3 ಈ ತರ ದೊಡ್ಡದೆಲ್ಲ ರಾಶಿ ಅಡಿಕೆ ಮಾಡ್ತಾರೆ. ಗೋಟ್ ಒಂದ್, ಮಿಳ್ಳೆ ಒಂದರ, ಆಮೇಲೆ ರಾಶಿ ಅಡಿಕೆ ಒಂಥರ. ಮಾಡ್ತಾರೆ. ಈಗ ಸಾಕಷ್ಟು ಜನ ಅಲ್ಲೇ ವ್ಯಾಪಾರಸ್ಥರು ಬರ್ತಿರ್ತಾರಲ್ಲ, ಅಲ್ಲೇ ಕೊಡ್ತಾರೆ ನೀವು? ಎಲ್ಲ ನಾವು ಮಂಡಿಗೆ ಬಿಡೋದು, ನಾವು ಚನ್ನಗಿರಿ ಅಡಿಕೆ ಮಂಡಿಗೆ ಬಿಡೋದು. ಈಗ ಮಂಡಿಗೆ ಬಿಡೋದಂತ ಏನ್ ಅನುಕೂಲ ಅನ್ಸುತ್ತೆ? ಕೆಲವ್ ರೈತರು ಏನಪ್ಪಾ ಅಂದ್ರೆ ಮಂಡಿಗೆ ಹಾಕೊಂಡು ಹೋಗೋದು ಅದೆಲ್ಲ ಸಾಕಷ್ಟು ಖರ್ಚು ಬರುತ್ತೆ ಸರ್. ಇಲ್ಲ ಸರ್, ನಮಗೆ ಅಂದ್ರೆ ನಮ್ ಟೈಮಿಗೆ ಕಷ್ಟಕ್ಕೆ ದುಡ್ಡು ಕೊಟ್ಟಿರ್ತಾರೆ, ನಾವು ಅಲ್ಲಿಗೆ ತಗೊಂಡೋಗಿ ಬಿಡದ ಸರ್. ಕೇಳಿದ ತಕ್ಷಣ ಕೊಡ್ತಾರೆ, ಆಮೇಲೆ ಕಮ್ಮಿ ಬಡ್ಡಿ ಕೊಡ್ತಿರ್ತಾರೆ, ಹಂಗಾಗಿ ನಾವ್ ಅಲ್ಲಿಗೆ ಬಿಡ್ತೀವಿ ಸರ್. ಏನ್ ರೇಟ್ ಸಿಗ್ತಾ ಇದೆಯಮ್ಮ ಈಗ? 48-49 ನಾವು ಮಾರದಾಗ ಸರ್. ಮಾರದಾಗ ಈಗ ರೇಟ್ ಕಡಿಮೆ ಇದ್ದಾಗ ಸ್ಟಾಕ್ ಮಾಡಲ್ವಾ? 2-3 ತಿಂಗಳು ಇಟ್ಟು ಮಾರ್ತೀವಿ ಸರ್. ಮಾರಾಟ ಮಾಡ್ತೀರಾ? ಈ ತರ 48-49 ರೇಟ್ ಸಿಕ್ಕ್ರೆ ಅನುಕೂಲ ಅಂತೀರಾ? ಹೌದು ಸರ್, ಅನುಕೂಲ. ಫಸ್ಟ್ ಎಲ್ಲ 8-7 ತನಕ ಮಾಡಿದ್ವಿ, ಇವಾಗ ಉತ್ತಮ ಆಗಿದೆ ಸರ್. ಒಂದ್ ವರ್ಷಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ ನಿಮ್ ತೋಟ ನಿರ್ವಹಣೆ ಮಾಡ್ಲಿಕ್ಕೆ? ನಮ್ದೇ ಗೊಬ್ಬರ ಇರೋದ್ರಿಂದ ಒಂದ್ 50,000 ಬರುತ್ತೆ ಸರ್. 50,000? ಹೌದು ಸರ್. ಜಮೀನೆಲ್ಲ ಮಾಡ್ಲಿಕ್ಕೆ ಎಲ್ಲ ಜನ ಇದ್ರಾ ಮನೆಯಲ್ಲಿ? ಇದೆ ಸರ್, ನಾನು ನಮ್ಮನೆಯವರು ಅಷ್ಟೇ ಮಾಡ್ತೀರಾ? 50,000-60,000 ರೂಪಾಯಿ ಖರ್ಚು ತೆಗೆದು ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ? 1.5 ಲಕ್ಷ ಉಳಿತೈತೆ ಸರ್. 1.5 ಲಕ್ಷ ಉಳಿಯುತ್ತೆ. ಸಾಕಾಗುತ್ತಾ? ಸಾಕು ಸರ್. ಸಾಕು. ಈಗ ಅಡಿಕೆಯಿಂದ ಇಷ್ಟೊಂದು ಲಾಭ ಆಯ್ತಲ್ಲ, ಇನ್ನು ಉಳಿದಿರೋದು ಜಮೀನ್ಗು ಮತ್ತೆ ಬೋರ್ ಹಾಕ್ಸ್ಬಿಟ್ಟು ಅಡಿಕೆ ಮಾಡ್ಬೇಕಂತ ಏನ್ ಆಸಕ್ತಿ ಬರಲಿಲ್ಲ? ಆಸಕ್ತಿ ಐತೆ ಸರ್, ಮಕ್ಳು ಓದ್ತಾ ಇದ್ರೆ, ಓದಿಸ್ತಾ ಇದ್ವಿ ನಯ್ಯ, ಹಂಗಾಗಿ ಮುಂದೆ ಮಾಡ್ಬೇಕು. ಈಗ ಖರ್ಚು ಬಹಳ ಆಗುತ್ತೆ. ಖರ್ಚು ಬಹಳ ಆಗುತ್ತೆ, ಮತ್ತೆ ಗಂಡ ಹೆಂಡತಿ ಇಬ್ಬರಿಗೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಆಮೇಲೆ ಹಸುಗಳು ಬೇರೆ ಇದೆ ಸರ್, ಅವನ್ ನೋಡ್ಕೋಬೇಕು. ಓಹೋ, ಹಂಗಾಗಿ ಈ ಕೃಷಿ ಜೊತೆಗೆ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ? ಅಲ್ಲಿ ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದಾರೆ? ಹೈನುಗಾರಿಕೆ ಈಗ 15 ವರ್ಷ ಆಯ್ತು ಸರ್. ಯಾಕೆ ಹೈನುಗಾರಿಕೆ ಮಾಡ್ಬೇಕಂತ ಆಸಕ್ತಿ ಬಂತು? ಸುಮ್ನೆ ಮನೆ ಬರೀ ತೋಟ ಒಂದೇ ಆದ್ರೆ ಬೇಜಾರಾಗುತ್ತೆ, ಏನು ಕೆಲ್ಸ ಇಲ್ದಂಗ ಆಗುತ್ತೆ. ಅದಕ್ಕೆ ಹಸುಗಳು ಮಾಡ್ಕೊಂಡಿ ಸರ್. ಅರ್ಧದ್ದೇನು ಅಷ್ಟೊಂದು ಏನಿರಲ್ಲ. ಬೆಳಗ್ಗೆ ಎದ್ದ 5 ವರೆಗೆ ಸಗಣಿ ಗುಡ್ಸ್ಕರ ಬಿಟ್ಕೊಂಡು ಡೈರಿಗೆ ಹಾಲಾಕ್ ಬಂದ್ವಿ ಅಂದ್ರೆ ಅಷ್ಟು ಕೆಲ್ಸ ಏನಿರಲ್ಲ. ಹಂಗಾಗಿ ನಮಗೆ ಬೇಕು ಅನಿಸ್ತಾ ಸರ್, ಅದಕ್ಕೆ ಮಾಡ್ಕೊಂಡಿವಿ. ಈಗ ಬೇಕಾದಷ್ಟು ಉಪಕಸುಗಳಿದಾವೆ. ಎಮ್ಮೆ ಸಾಕಾಣಿಕೆ ಮಾಡ್ಬೋದು, ಕುರಿ ಕೋಳಿ ಮೇಕೆ ಮೊಲ ಈ ತರ ಎಲ್ಲ ಸಾಕಷ್ಟು ಉಪಕಸು ಬೆಳೆದಾಗ ಹೈನುಗಾರಿಕೆನೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಯಾಕಂದ್ರೆ ಡೈರಿಗೆ ಹಾಲಾಕಕ್ಕೆ ಅದರಿಂದ ಲಾಭ ಐತೆ ಸರ್. ಹಂಗ ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಆಮೇಲೆ ನಮಿಗೂ ಖರ್ಚಿಗೂ ಹಣ ಸಿಗುತ್ತೆ. ಹಂಗಾಗಿ ನಮ್ಗೆ ಅದೇ ಇಷ್ಟ ಆಯ್ತು ಸರ್, ಹೈನುಗಾರಿಕೆನೆ ಇಷ್ಟ ಆಯ್ತು. ಮಾಡ್ಕೊಂತ ಹೋದ್ರೆ ಉಪಯೋಗ ಐತೆ ಸರ್ ಇದರಿಂದ. ಹಸುಗಳಂದ್ರೆ ಈ ನಾಟಿ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ರೆ ಮಿಶ್ರ ತಳಿ ಹಸುಗಳು? HF ಜರ್ಸಿ. ಜರ್ಸಿ ಎಷ್ಟಿದಾವ ಹಸು? 2 ಇದಾವ, ಒಂದು 5-6 ಇದ್ದು ಸರ್. ಎಲ್ಲ ಕೊಟ್ಟು ಈಗ ನಮ್ಮ ಮನೆಯವ್ರಿಗೆ ಹುಷಾರ್ ಇಲ್ದಂಗ ಆಯ್ತು, ಹಾರ್ಟ್ ಆಪರೇಷನ್ ಆಗಿತ್ತು, ಹಂಗಾಗಿ 2 ಇಟ್ಕೊಂಡಿದ್ದೆ. 2 ಇಟ್ಕೊಂಡಿದ್ರೆ ಪ್ರತಿ ದಿವಸ ಏನ್ ಕೆಲಸ ಇರುತ್ತಮ್ಮ ಈ ಹಸುಗಳ ಸಾಕಾಣಿಕೆ ಮಾಡ್ಬೇಕಾರೆ? ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ಬೇಕು, ಹುಲ್ಲು ನೀರು ಅದೆಲ್ಲ ಯಾವ ರೀತಿ ಏನೇನ್ ಕೆಲಸ ಮಾಡ್ತೀರ? ಬೆಳಗ್ಗೆ 5 ವರೆಗೆ ಎದ್ದು ಸಗಣಿ ಗುಡಿಸಿ ಅದಕ್ಕೆ ಮುಸ್ರೆ ಇಡ್ತೀವಿ ಸರ್. ಹಿಂಡಿ ಬೂಸ ಹಾಕಿ ಮುಸ್ರೆ ಇಟ್ಟು ಕರ ಬಿಟ್ಕಂತೀವಿ. ಕರ ಬಿಟ್ಕೊಂಡ್ಬಂದು ಹಾಲಾಕ್ ಬರ್ತಾರೆ, 8 ಗಂಟೆಗೆ ಹಾಲಾಕ್ ಬರ್ತಾರೆ ಸರ್. ಹಾಲಾಕ್ ಬಂದ್ಮೇಲೆ ಮತ್ತೆ ಒಂದ 2 ಗಂಟೆ ಬಿಟ್ಟು ಹೊಡ್ಕೊಂಡು ಹೋಗ್ತಾರೆ ಸರ್. ನಡ್ಸ್ಕೊಂಬರ್ತಾರೆ, ಮತ್ತೆ ಸಾಯಂಕಾಲ ಕರ ಬಿಟ್ಕೊಳ್ಳೋದು, ಹಾಲು ಹಾಕೋದು ಆಗುತ್ತೆ ಸರ್. ಅವಕ್ಕೆಲ್ಲ ಹುಲ್ಲು ತರ್ತಾರೆ ಸರ್, ತೋಡ್ತಾರೆ. ತೋಡದಲ್ಲಿ ತೋಡದಲ್ಲಿ ತರ್ತಾರೆ, ಸೈಡ್ ನಲ್ಲಿ ಹಾಕಿರ್ತಾರಲ್ಲ ಶಪ್ ಅದನ್ನ ತರ್ತಾರೆ. ನಿಮ್ ತೋಟದಲ್ಲಿ ಹುಲ್ಲು ಬೆಳ್ಕೊಳ್ತೀರಾ? ಹಾ ಸರ್. ಈ ಕೆಲವೆಲ್ಲ ನೇಪಿಯರು ಈ ತರ ಎಲ್ಲ ಹುಲ್ಲುಗಳು ಹಾಕ್ತಾರಲ್ಲ? ಹಾಕ್ತಾರೆ ಸರ್. ನಮ್ ತೋಟದಲ್ಲಿ ಹುಲ್ಲು ತರ್ತೀವಿ ಸರ್. ತರ್ತೀರ? ಬರೀ ಹಸುರಲ್ಲೇ ಬೆಳೆಸ್ತಾರೆ? ಏನಾದ್ರೂ ಒಣ ಹುಲ್ಲು ಕೊಡ? ಒಣ ಹುಲ್ಲು ಕೊಂಡ್ಕೊಂಡಿದೀವಿ ಸರ್, ಹಿಂಗ್ ಪೆಂಡಿ ಲೆಕ್ಕ ಹಂಗೆ ತಗೊಂಬಂದಿದ್ವಿ, ತಗೊಂಬಂದು ಮೇಸ್ತೀವಿ ಸರ್. ಏನೇನು ಒಣ ಹುಲ್ಲು ಕೊಡ್ತೀರಾ? ರಾಗಿ ಹುಲ್ಲು, ಆಮೇಲೆ ಮೆಕ್ಕೆಜೋಳ ಸೆಪ್ಪೆ, ಆಮೇಲೆ ಮುಸ್ಕೋ ಒಟ್ಟು ಒಟ್ಟು ಶೇಂಗಾ ಒಟ್ಟು ಹಂಗಾಗ್ತೀವಿ ಸರ್. ಹೊರಗಡೆಯಿಂದ ಕೊಂಡ್ಕೊಂಬರ್ಬೇಕಂದ್ರೆ ಜಾಸ್ತಿ ರೇಟ್ ಹುಲ್ಲು? ಹೌದು ಸರ್, 100 ರೂಪಾಯಿ ಪೆಂಡಿ ಆಗುತ್ತೆ ಒಂದ್ ಪೆಂಡಿ ರಾಗಿ ಹುಲ್ಲಿಗೆ. ಓಹೋ, ಹೌದು ಸರ್. ಒಂದ್ ಪೆಂಡಿ ಅಂದ್ರೆ ಎಷ್ಟು ಕೆಜಿ ಇರುತ್ತೆ? ಒಂದ್ 50-60 ಕೆಜಿ ಇರಬಹುದು ಸರ್. 60 ಕೆಜಿ ಇರುತ್ತೆ ಒಂದ್ ಪೆಂಡಿ. ಅದನ್ನೆಲ್ಲ ಹುಲ್ಲೆಲ್ಲ ನೀವೇ ಬೆಳ್ಕೊಂಡ್ಲಿಕ್ಕೆ ಆಗಲ್ವಾ? ಇಲ್ಲ ಸರ್, ಇಲ್ಲೇ ತನಕ ಬೆಳೀತಿದ್ವಿ, ಈ ವರ್ಷ ಕೊಂಡ್ಕೊಂಡಿದ್ವಿ. ಈ ವರ್ಷ ಕೊಂಡ್ಕೊಂಡು? ಹೌದು ಸರ್, ಈ ವರ್ಷ ಕೊಂಡ್ಕೊಂಡ್ಬೇಕಂದ್ರೆ ಸಾಕಷ್ಟು ರೇಟ್ ಇದೆಯಲ್ಲ? ರೇಟ್ ಇದೆ ಸರ್. ಹೌದು, 20,000 ಕೊಂಡ್ಕೊಂಡಿದ್ವಿ ಈ ವರ್ಷ. ಹಂಗಾಗಿ ಪ್ರತಿ ದಿವಸ ಎಷ್ಟು ಸರಿ ಹುಲ್ ಕೊಡ್ಬೇಕಾಗತ್ತೆ? 5 ಸತಿ ಕೊಡೋಕ್ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಸಗಣಿ ಹೊಡೆದು ಒಂದ 8 ಗಂಟೆ ಹಂಗ ಹಾಕ್ತಿವಿ, ಮತ್ತೆ 11 ಗಂಟೆ ಹಂಗ ಹಾಕ್ತಿವಿ, ಮತ್ ಮಧ್ಯಾಹ್ನ 2 ಗಂಟೆ, ಮತ್ತೆ 2 ಗಂಟೆಗೆ ಹಾಕ್ತಾರೆ, 6 ಗಂಟೆ ಮುಸ್ರೆ ಕೊಟ್ಟು ಸಾಯಂಕಾಲ 7 ಗಂಟೆಗೆ ಹಾಕ್ತಾರೆ. ಬರೀ ಹುಲ್ಲೊಂದನ ಮತ್ತೆ ಕೆಲವರೆಲ್ಲ ಹಿಂಡಿ ಬೂಸ ಹಾಕ್ತಿವಿ ಸರ್. ಹಿಂಡಿ ಬೂಸ ಡೈರಿ ಬೂಸ ಹಾಕ್ತಿವಿ ಸರ್. ಹಿಂಡಿ ಶೇಂಗಾ ಹಿಂಡಿ ಉಪಯೋಗ ಐತೆ. ಅವನ್ನೆಲ್ಲ ಹಾಕಿದ್ರೆ ಚೆನ್ನಾಗಿ ಹಾಲು ಇಂಪ್ರೂವ್ ಆಗುತ್ತೆ, ಇಂಪ್ರೂವ್ ಆಗಿ ಹಾಲು ಚೆನ್ನಾಗಿ ಕೊಡುತ್ತೆ ಸರ್. ಈ ತರ ಬೇಕಾದಂತ ಹಿಂಡಿ ಬೂಸ ಇದೆಲ್ಲ ಇದು ಡೈರಿಲಿ ಕೊಂಡ್ಕೊಂತಾರ? ಹೆಂಗೆ ಡೈರಿಲಿ? ಡೈರಿ ಬೂಸ ಕೊಡ್ತಾರೆ ಸರ್, ಒಂದೇ ಕೊಡ್ತಾರೆ, ಇನ್ನು ಉಳಿದೆಲ್ಲ ಬೇರೆ ಅಂಗಡಿಲಿ ತರ್ತೀವಿ ಸರ್. ಬೇರೆ ಅಂಗಡಿಲಿ ತಗೊಂಬತ್ತರ? ಏನ್ ರೇಟ್ ಬೀಳುತ್ತೆ ಅದು ಬೂಸ? 30 ಕೆಜಿಗೆ ಶೇಂಗಾ ಹಿಂಡಿ 1,200 ಬೀಳುತ್ತೆ ಸರ್. ನೀವೇ ಈಗ ಕೆಲವರೆಲ್ಲ ನಾವೇ ಮೆಕ್ಕೆಜೋಳ ಜೋಳ ಇಂಥವನ್ನೆಲ್ಲ ತಗೊಂಡ್ಬಿಟ್ಟು ಜಿನ್ ಬಿಡಿಸಿ ನಾವೇ ಮಾಡ್ಕೊಂತೀವಿ ಅಂತಾರೆ, ಆ ಥರ ಮಾಡ್ಕೊಂಡ್ರೆ ನಾವು ಅಲ್ಲಿ ಇಳುವರಿ ಬರಲ್ಲ ಅಂತೀರ? ಬರುತ್ತೆ ಸರ್, ನಾವು ಬೆಳೆದಿರ್ಲಿಲ್ಲ ಈ ವರ್ಷ, ಬೆಳೆದಿರ್ಲಿದ್ದಕ್ಕೆ ಡೈರಿಯಿಂದ ತರ್ತಿದ್ವಿ, ಅಂಗಡಿಯಿಂದ ತರ್ತಿದ್ವಿ ಸರ್. ಎಷ್ಟು ಕೊಡ್ಬೇಕಾಗ್ತದೆ ಪ್ರತಿ ದಿವಸ, ಎಷ್ಟು ಕೆಜಿ ಕೊಡ್ಬೇಕಾಗತ್ತೆ ಅವಕ್ಕೆ? 3 ಕೆಜಿ ಮೇಲೆ ಕೊಡ್ಬೇಕು ಸರ್. 3 ಕೆಜಿ ಮೇಲೆ ಕೊಡ. ಇನ್ನು ಕೆಲವರೆಲ್ಲ ಮಹಿಳೆಯರು ಮುಸ್ರೆ ಕೆಲವು ಮನೆಗಳ ಹತ್ರ ಎಲ್ಲ ಒಂದು ಬಕೆಟ್ ಇಟ್ಬಿಟ್ಟು ಮುಸ್ರೆ ಕಲೆಕ್ಟ್ ಮಾಡಿ ಮುಸ್ರೆನು ಕೊಡ್ತಾರೆ, ಅದರಿಂದ ಅನುಕೂಲ ಆಗುತ್ತೆ? ಅನುಕೂಲ ಆಗುತ್ತೆ ಸರ್. ಆತರ ನೀವು ಮಾಡಿದಷ್ಟು ಅನುಕೂಲ ಆಗುತ್ತೆ, ನಾವು ಮಾಡಲ್ಲ ಸರ್ ನಮ್ಮನೇಲೆ. ಈಗ ಈ ಹಸುಗಳ ಸಾಕಾಣಿಕೆ ಮಾಡೋದು ತುಂಬಾ ಕಷ್ಟ. ನಮ್ಮ ನಾಟಿ ಹಸುಗಳು ಹಂಗಲ್ಲ, ನಮ್ಮ ನಾಟಿ ಹಸುಗಳು ಅಂದ್ಬಿಟ್ರೆ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಇಲ್ಲ ಒಂದು ಗಂಟೆ ಹೊಡ್ಕೊಂಡು ಹೋಗಿ ಬಂದ್ಬಿಟ್ರೆ ಆರಾಮ್ಸೆ ಹಾಲು ಕರಿತೇವೆ, ಒಂದು ಸ್ವಲ್ಪ ಪ್ರಮಾಣದ ಕಲ್ಲು ಕರಿತೇವೆ. ಇದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಇದನ್ನೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಡೈಲಿ ಹಸ ಮೈ ತೊಳಿತೀವಿ ಸರ್, ದನಿ ಮನೆಯನ್ನು ಕ್ಲೀನ್ ಮಾಡ್ತೀವಿ ಸರ್, ಡೈಲಿ ಹಸನ ಕ್ಲೀನ್ ಮಾಡ್ತಿರ್ತೀವಿ. 2 ದಿವಸಕ್ಕೊಂದ್ಸತಿ ತೊಳೆದ್ರೆ ಅದರಲ್ಲಿ ಏನು ಸೊಳ್ಳೆದೇ ಆಗ್ಲಿ ಇನ್ನೊಂದೇನು ಇದಾಗಲ್ಲ ಸರ್, ಚೆನ್ನಾಗಿರ್ತವೆ. ಚೆನ್ನಾಗಿರುತ್ತೆ, ನಾವ್ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವಿ ಅಷ್ಟೊಂದು ಹಾಲಿನ ಇಳುವರಿ ಬರುತ್ತೆ ಸರ್. ಹೌದು, ನಾವು ನೋಡ್ಕೊಂಡಷ್ಟು ಚೆನ್ನಾಗಿದಾಗುತ್ತೆ. ಚೆನ್ನಾಗುತ್ತೆ. ಹಸುಗಳಿಗೆಲ್ಲ ಸಾಕಷ್ಟು ರೋಗಗಳು ಬರ್ತಾವೆ. ಏನೇನು ರೋಗ ಬರುತ್ತೆ? ಕೆತ್ತಲು ಬಾವು ಬರುತ್ತೆ, ಆಮೇಲೆ ಈ ದಪ್ಪ ದಪ್ಪ ಗುಳ್ಳೆ ತರ ಈಗ ಹೊಸ ಯಾವ್ದೋ ರೋಗ ಬರ್ತಾ ಇದೆ ಸರ್, ಹಂಗಾಗಿ. ಆಮೇಲೆ ನಮ್ಮೂರಲ್ಲೇ ಡಾಕ್ಟರ್ ಇದಾರೆ, ಏನಾರ ಆದ ತಕ್ಷಣ ಬೇಗನೆ ಕರೆಸಿ ಇಂಜೆಕ್ಷನ್ ಕೊಡಿಸ್ಬಿಡ್ತೀವಿ. ಕೊಡಿಸ್ತೀರಾ? ಕೆಚ್ಚಲು ಬಾವು, ಕಾಲು ಬಾಯಿ ಜ್ವರ ಈ ತರ ಏನಾದ್ರು ಬಂದಾಗ, ಮತ್ತೆ ಪ್ರತಿ ವರ್ಷ ಈ ಪಶುಸಂಗೋಪನಾ ಇಲಾಖೆಯಿಂದ ಲಸಿಕೆ ಅಂತ ಆಗ್ತಾ ಇರ್ತಾರೆ ಉಚಿತವಾಗಿ, ಅವನ್ನೆಲ್ಲ ಕೊಡಿಸ್ತಾ ಇರ್ತಾರೆ? ಕೊಡಿಸ್ತೀವಿ ಸರ್. ಮತ್ತೆ ಈಗ ಏನಾದ್ರು ತೊಂದರೆ ಆಗಿ ಸಾವು ಸಂಭವಿಸಿದಾಗ ಅನುಕೂಲ ಆಗಲಿ ಅಂತ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತಾರೆ, ವಿಮೆ ಮಾಡಿಸ್ತಾರೆ? ಆತರ ಅನುಕೂಲ ಆಗುತ್ತೆ ಸರ್. ಹೌದು. ಮತ್ತೆ ಕೆಲವು ರೈತರು ಏನಂದ್ರೆ ಯಾವ್ದೋ ಒಂದು ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಏನೊಂದು ಕಾಯಿಲೆ ಬಂದೈತೆ ಅಂದ್ರೆ ಅವರೇ ಇಂಜೆಕ್ಷನ್ ತಗೊಂಬಂದೆಲ್ಲ ಮಾಡ್ತಾರೆ, ಅದೆಲ್ಲ ಬಹಳ ತಪ್ಪು. ಆತರ ಮಾಡಬಾರ್ದು ಸರ್. ಡಾಕ್ಟರ್ಗೆ ಫಸ್ಟ್ ತಿಳಿಸ್ಬೇಕು, ಅವ್ರು ತಿಳಿಸಿ ಅವ್ರ ಇದನ್ನ ತಗೊಂಡೆ ಮಾಡ್ಬೇಕು. ನಮಗೆ ತಿಳಿದಂಗೆ ಯಾವ್ದೋ ಮಾತ್ರೆ ತಂದು ಹಾಕ್ಬಾರ್ದು. ಈಗ ಅವ್ರಿಗೆ ಅದಕ್ಕೆ ಆಗಿರೋದೇ ಒಂದು, ನಾವು ಮಾತ್ರೆ ತಂದು ಹಾಕೋದೇ ಒಂದಾಗಿರುತ್ತೆ ಸರ್. ನಿಮ್ಮೂರಲ್ಲಿ ಆಸ್ಪತ್ರೆ ಇದೆಯಾ? ಇದೆ ಸರ್. ಇದೆ. ಈಗ ಹಾಲು ಅಂದ್ರೆ ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತಮ್ಮ? 8 ಲೀಟರ್ ತನಕ ಸಿಗುತ್ತೆ ಸರ್. 2 ಹಸುವಿನಿಂದ ಸೇರಿ? ಹಾ ಸರ್, 1 ಹಸುಗೆ ಆಗುತ್ತೆ. ಈಗ ಹೊರಗೆ ಹೊಡ್ಕೊಂಡು ಹೋಗ್ತಾ ಇಲ್ಲ, ಮನೆಯಲ್ಲಿ ಬಿಸಿಲು ಅಂತ, ಹಂಗಾಗಿ 8-7 ಅಂದ್ರೆ ಹೊರಗಡೆ ಹೊಡ್ಕೊಂಡ್ರೆ ಸ್ವಲ್ಪ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಅಡ್ಡಾಡದಷ್ಟು ಹಾಲಿನ ಅನುಕೂಲ ಆಗುತ್ತೆ. ಮತ್ತೆ ಯಾಕೆ ಕಟ್ಟೆ ಮೇಯಿಸ್ತಾರೆ ಡೈಲಿ 1 ಗಂಟೆ 2 ಗಂಟೆ? ತಡ್ಕೊಳಲ್ಲ ಸರ್, ಅವು ಒಳಗೆ ಕಟ್ಟಬೇಕು. ಅಲ್ಲ, ಬೆಳಗಿನ ಜಾವ ಸಾಯಂಕಾಲ ಟೈಮ್ ಅದೇ 4 ಗಂಟೆ ಮೇಲೆ ಹೊಡ್ಕೊಂಡೋಗ್ಬೇಕು. 4 ಗಂಟೆ ಮೇಲೆ ಹೊಡ್ಕೊಂಡ್ರೆ ಅವ್ರ ಆರೋಗ್ಯನು ಚೆನ್ನಾಗಿರುತ್ತೆ, ಸ್ವಲ್ಪ ವಾಕಿಂಗ್ ಆದಂಗಾಗುತ್ತೆ, ಹಾಲಿನ ಇಳುವರಿನೂ ಜಾಸ್ತಿ ಬರುತ್ತೆ, ಹಾಲಿನ ಗುಣಮಟ್ಟನು ಚೆನ್ನಾಗಿರುತ್ತೆ. ಇವೆಲ್ಲ ಫ್ಯಾಟ್ ಬರ್ಬೇಕು ಅಂತೆಲ್ಲ ಹೇಳ್ತಾರೆ ಸರ್. ಫ್ಯಾಟ್ ಬರ್ಬೇಕು, ಕೊಬ್ಬು, ಅದ್ರಲ್ಲೂ 4-5 ತರ ಇದೆ ಸರ್ ಹಾಲಿನಲ್ಲೂ. ಈಗ 7-8 ಲೀಟರ್ ಹಾಲು ಸಿಗುತ್ತಲ್ಲ, ಮನೆಗೆ ಎಷ್ಟು ಉಳಿಸಿಕೊಂಡು ಡೈರಿಗೆ ಎಷ್ಟು ಲೀಟರ್ ಕೊಡ್ತೀವಿ? 7 ಲೀಟರ್ ಆಗ್ತೀವಿ ಸರ್. 7 ಲೀಟರ್ ಆಗ್ತಾರೆ, ಮನೆಗೆ 1 ಲೀಟರ್ ಇಟ್ಕೊಂತೀವಿ, 7 ಲೀಟರ್ ಆಗ್ತೀವಿ. ಡೈರಿಲೆಲ್ಲ ಏನ್ ರೇಟ್ ಕೊಡ್ತಾರಮ್ಮ? 34 ರೂಪಾಯಿ ಕೊಡ್ತಾರೆ ಸರ್. 34 ರೂಪಾಯಿ 34 ಕೊಡ್ತಾರೆ, ಸಹಾಯಧನ 5 ರೂಪಾಯಿ ಕೊಡ್ತಾರೆ ಸರ್. ಕೊಡ್ತಾರೆ. ಒಟ್ಟು 39 ರೂಪಾಯಿ ಆಗುತ್ತೆ. 39 ರೂಪಾಯಿ ಬೀಳುತ್ತೆ. 39, 40 ಅದು ಇದ್ರ ಮೇಲೆ ಫ್ಯಾಟಿ ಮೇಲೆ ಸರ್ ಹಾಲಿಂದು. ಇನ್ನು ಕೆಲವರೆಲ್ಲ ಮಹಿಳೆಯರು ರೈತರೆಲ್ಲ ಅಲ್ಲೇ ಊರಲ್ಲಿರ್ತಕ್ಕಂತ ಹೋಟ್ಲಿಗೂ ಅಥವಾ ಹೊರಗಡೆ ಕೊಟ್ಟರೆ 2 ಲೀಟರ್ ಕೊಡ್ತೀವಿ ಒಳಗೆ, ಡೈರಿಗೆ 1 ಲೀಟರ್ ಹಾಕ್ತಿವಿ, ಊರಾಗ 2 ಲೀಟರ್. ಹೊರಗಡೆ ಕೊಟ್ರೆ ಏನ್ ರೇಟ್ ಸಿಗುತ್ತೆ? 40 ರೂಪಾಯಿ ಸರ್. 40 ರೂಪಾಯಿ ಡೈರಿಗೆ ಹಾಕಿದ್ರೆ 40 ರೂಪಾಯಿ. ಹೌದು ಸರ್. ಈಗ ಕೆಲವರೆಲ್ಲ ಹೋಟ್ಲಿಗೆಲ್ಲ ಕೊಟ್ರೆ 50 ರೂಪಾಯಿ ಲೀಟರ್ ಸಿಗುತ್ತೆ ಸರ್. ಹಳ್ಳಿ ಮನೆಯಲ್ಲಿ 50 ರೂಪಾಯಿ ತಗೊಳಲ್ಲ. ಈಗ ಇನ್ನೂ ಇದ್ರಲ್ಲೆಲ್ಲ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ಮಾಡಿ ಮಾರಾಟ ಮಾಡ್ತಾರೆ, ಆತರ ಏನ್ ಮಾಡಲ್ಲ ನೀವು? ಇಲ್ಲ ಸರ್, ನಾವು ಹಾಲು ಅಷ್ಟೇ ಮಾರೋದು. ಈ ಕೃಷಿ ಕಡೆ ನೋಡ್ಕೊಂಡು ಇದನ್ನೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೀರ, ಹಾಲು, ಬೆಣ್ಣೆ, ಮೊಸರು ಅದೆಲ್ಲ ಮಾಡ್ಲಿಕ್ಕೆ? ಆಮೇಲೆ ಹಸಿಗಳದ್ ಬೆಣ್ಣೆ ಬರಲ್ಲ ಸರ್ ಅಷ್ಟು, ಯಾವ್ದೋ ಒಂದ್ ಹಸಿ ಬರುತ್ತೆ, ಇವು ಜೆರ್ಸಿ HF ನ ಬೆಣ್ಣೆ ಬರಲ್ಲ. ಬೆಳಿಗ್ಗೆ 8 ಗಂಟೆಗೆ ಡೈರಿಗೆ ಹಾಲು ತಲುಪಿಸ್ಬೇಕಾಗತ್ತೆ? 8 ಗಂಟೆಗೆ ತಲುಪಿಸ್ಬೇಕು. ಹಾಲನ್ನೆಲ್ಲ ಕೈಯಿಂದ ಕರೀತಾರೆ ಈಗೆಲ್ಲ ಮಿಷಿನ್ಗಳು ಮಾಡ್ಕೊಂಡಿಲ್ಲ ಸರ್, ಕೈಯಿಂದ ಕರಿತೀವಿ. ಕೈಯಿಂದ ಕರೀತಾರೆ. ಏನೇ ಒಂದು 10-20 ಹಸುಗಳು ಕಟ್ಕೊಂಡ್ರೆ, ದೊಡ್ಡ ಪ್ರಮಾಣದಲ್ಲಿ ಕಟ್ಕೊಂಡ್ರೆ ಮಿಷಿನ್ ತಗೋಬಹುದು, ಒಂದೆರಡು ಹಸುಗಳಿಗೆಲ್ಲ ಕೈಯಿಂದನೇ ಕರಿಬಹುದು. ಏನ್ ಕಷ್ಟ ಅನ್ಸಲ್ವಾ? ಇಲ್ಲ ಸರ್, ಕಷ್ಟ ಅನ್ಸಲ್ಲ. ಹಾಲೆಲ್ಲ ನೀವೇ ಕರಿತಾರ ಯಜಮಾನರು ಕರೀತಾರ? ಇಬ್ರು ಕರಿತೀವಿ ಸರ್. ಇಬ್ರು ಕರಿತಾರೆ. ನಿಮ್ಗೆಲ್ಲ ಅನುಭವ ಇದೆಯಾ? ಹಾ ಸರ್, ಮೊದ್ಲು ಇರ್ಲಿಲ್ಲ, ಈಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಾಗಿಂದ ನಾವು ರೂಢಿ ಮಾಡ್ಕೊಂಡಿದ್ದೀವಿ. ಮತ್ತೆ ಇದೆಲ್ಲ ಖರ್ಚೆಲ್ಲ ತೆಗೆದು ಒಂದ್ ತಿಂಗಳಿಗೆ ಎಷ್ಟು ಉಳಿತಾಯ ಆಗತ್ತಮ್ಮ ಹಾಲು ಡೈರಿಯಿಂದ? ಡೈರಿಯಿಂದ ಒಂದ್ 3,000 ಖರ್ಚಾದ್ರೂ 7,000 ತನಕ ಉಳಿತೈತೆ. ತಿಂಗಳ 10,000 ಸಿಕ್ಕ್ರೆ, 3,000 ಖರ್ಚಿಗೆ ಹೋದ್ರೆ ಒಂದ್ 7,000 ಉಳಿತೈತೆ. ಅಂದ್ರೆ ಮಹಿಳೆಯರು ಈ ತರ ಒಂದು ಉಪಕಸಬಿದ್ರೆ ಅನುಕೂಲ ಅಂತಾರೆ, ಇರ್ಬೇಕು ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಇದೇನು ದಿನ ಪೂರ್ತಿ ಏನ್ ಕೆಲಸ ಇರೋದಿಲ್ಲ ಸರ್, ಬೆಳಿಗ್ಗೆ ಒಂದ್ ಸ್ವಲ್ಪ ಹೊತ್ತು ಸಾಯಂಕಾಲ ಬೆಳಿಗ್ಗೆ ಒಂದ್ ಎರಡು ಗಂಟೆ ಸಾಯಂಕಾಲ ಒಂದ್ ಗಂಟೆ ಕಷ್ಟಪಟ್ರೆ ಏನು ಅಂತ ಏನ್ ಅಗ್ಲು ಮಾಡೋಂತ ಕೆಲಸ ಏನಿಲ್ಲ ಸರ್, ಕೆಲಸ ಮಾಡ್ಬೇಕು ಮಾಡ್ಬೇಕು ಮೇಲೆ ಜೀವನಕ್ಕೂ ಅನುಕೂಲ ಆಗುತ್ತೆ, ಸಗಣಿ ನಮ್ ಜಮೀನಿಗೂ ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ, ನಮಗೂ ಆರೋಗ್ಯ ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಪ್ರತಿ ದಿವಸ ಐದು ವರೆಗೆ ಎದ್ದು ಲವಲವಿಕೆಯಿಂದ ಓಡಾಡಿ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಮುಂದೆ ಇನ್ನು ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಒಂದ್ ಐದಾರು ಹಸು ಕಟ್ಕೊಂಡು ಸಾಕ್ಬೇಕನ್ನೋ ಉದ್ದೇಶ ಇದೆಯಾ? ನಮಗಿದೆ ಸರ್, ಆದ್ರೆ ಒಬ್ಬರೇ ಮಾಡಕ್ಕಾಗಲ್ಲ ಹೆಣ್ಮಕ್ಳು ಈ ಸದ್ಯಕ್ಕೆ, ಇಷ್ಟೇ ಸಾಕು ಅಂತ. ಮತ್ತೆ ಹೈನುಗಾರಿಕೆ ಜೊತೆಗೆ ಏನಾದ್ರೂ ಮಹಿಳಾ ಸಂಘದಲ್ಲಿ ಭಾಗವಹಿಸಿದ್ವಿ ಸರ್, ಸಂಘದಲ್ಲಿ ಇದೀವಿ, ಆಮೇಲೆ ರೊಟ್ಟಿ ಮಿಷಿನ್ ಸೇರ್ಕೊಂಡಿದೀವಿ. ಹೌದಾ? ಹೌದಾ ಸರ್, ರೊಟ್ಟಿ ಮಿಷಿನ್ ಸೇರ್ಕೊಂಡ್ವಿ, ನಾಲ್ಕು ಜನ ಸೇರ್ಕೊಂಡ್ ತಂದಿದೀವಿ, ಮಾಡ್ತಾ ಇದೀವಿ. ಮಾಡ್ತಾ ಇದ್ರ? ಹೌದಾ ಸರ್. ಈ ಮಹಿಳಾ ಸಂಘದಲ್ಲಿ ಭಾಗವಹಿಸೋದ್ರಿಂದ ಮಹಿಳೆಯರಿಗೆ ಏನೇನು ಅನುಕೂಲ ಅನ್ಸುತ್ತಮ್ಮ? ಸರ್, ಬಹಳ ಉಪಯೋಗ ಐತೆ ಸರ್, ಸಂಘದಿಂದಾನೇ ಬಹಳ ಉಪಯೋಗ ಐತೆ. ನಾನಂತೂ ಬಹಳ ಪಡ್ಕೊಂಡಿದ್ದೀನಿ ಸಂಘದಿಂದ. ಏನೇನು ಉಪಯೋಗ ಪಡ್ಕೊಂಡಿದ್ರ? ಅದರಲ್ಲೆಲ್ಲ ಲೋನ್ ತಗೊಂಡಿದ್ವಿ, ವಾರ ವಾರ ಕಟ್ಟಿ ಉಳಿತಾಯ ಮಾಡಿದ್ವಿ, ಲೋನ್ ತಗೊಂಡಿದ್ವಿ, ಮನೆ ಕಟ್ಕೊಂಡಿದ್ವಿ ಸರ್, ಮಕ್ಕಳು ಓದಿಸ್ತಾ ಇದೀವಿ. ಪ್ರತಿಯೊಂದು ಉಪಯೋಗನು ನಾವು ಸಂಘದಿಂದ ಪಡ್ಕೊಂಡಿದ್ವಿ ಸರ್. ಪ್ರತಿ ವಾರ ಎಷ್ಟು ರೂಪಾಯಿ ಉಳಿತಾಯ ಮಾಡ್ತೀರಾ? ಸರ್, ವಾರ 100 ರೂಪಾಯಿ ಉಳಿತಾಯ ಮಾಡ್ತೇವೆ ಸರ್. 100 ರೂಪಾಯಿ ಉಳಿತಾಯ. ಎಷ್ಟು ಎಷ್ಟು ಮಹಿಳೆಯರ ಸಂಘದಲ್ಲಿ ನೀವು? 14 ಜನ ಒಂದರಲ್ಲಿದ್ದೀರಿ ಸರ್. 14 ಜನ ಇದ್ದೀರಾ ಸರ್? ಪ್ರತಿ ವಾರ ಸೇರ್ತೀರಾ? ಹೌದು ಸರ್. ಪ್ರತಿ ವಾರ ಸೇರಿ ಏನೇನು ಚರ್ಚೆ ಮಾಡ್ತೀರಾ ಮಹಿಳಾ ಸಂಘದಲ್ಲಿ? ಸಂಘದ ಬಗ್ಗೆ ಅದೇ, ಎಷ್ಟು ಕೂಡಿಟ್ಟು, ಎಷ್ಟು ಸಾಲ ತಗೊಂಡಿವಿ, ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಏನಾದ್ರು ಮೀಟಿಂಗ್ಗಳಿದ್ರೆ ಹೋಗ್ತೀವಿ, ಎಷ್ಟು ಸಾಲ ಬೇಕು, ಯಾರಿಗೆ ಅವಶ್ಯಕತೆ ಇದೆ, ಏನ್ ಕಷ್ಟ ಸುಖ ಇದೆ, ಪ್ರತಿಯೊಂದು ವಿಚಾರಿಸ್ತೀವಿ ಸರ್. ಏನಾರ ಕಷ್ಟ ಇದ್ದಾರೆ ಅವ್ರು ಕೇಳ್ತಾರೆ ಹಣ ಬೇಕು ಅಂತ, ಪ್ರತಿನಿಧಿಗಳು ಅದ್ರಿಗೆ ಹೇಳ್ತೀವಿ, ಕೊಡಿಸ್ತೀವಿ. ಹಂಗಾಗಿ ಉಪಯೋಗ ಇದೆ ಸರ್. ಈ ಮಹಿಳಾ ಸಂಘದಲ್ಲೆಲ್ಲ ಪ್ರವಾಸಗಳು ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಊರುಗಳಲ್ಲಿ, ಚೆನ್ನಾಗಿ ಯಶಸ್ವಿಯಾಗಿ ನಡೀತಿರ್ತಕ್ಕಂತ ಮಹಿಳಾ ಸಂಘಗಳನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬರ್ತಾರೆ. ಆತರ ಎಲ್ಲ ನೀವೇನಾದ್ರು ಪ್ರವಾಸ ಹೋಗಿದ್ದೀವಿ ಸರ್? ಸಂಘದಿಂದ ಹೋಗಿದ್ದೀವಿ ಸರ್. ಹೋಗಿದ್ರ? ಹಾ ಸರ್. ಆ ಕಡೆ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಸರ್. ನಾವು ಮನೇಲೇ ಇದ್ದಿದ್ರೆ ಇವನ್ನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ, ಹೋಗಕ್ ಆಗ್ತಿರ್ಲಿಲ್ಲ. ಈ ಸಂಘ ಅಂತ ಸೇರ್ಕೊಂಡ್ಮೇಲೆ ಪ್ರತಿಯೊಂದಕ್ಕೂ ಈಗ ಮಕ್ಕಳನ್ನ ಓದಿಸ್ತಾ ಇದೀವಿ, ಆಮೇಲೆ ಟೂರ್ಗಳು ಹೋಗ್ತೀವಿ, ಆಮೇಲೆ ಮನೆ ಕಟ್ಟಿದೀವಿ ಸರ್. ಅದರಿಂದ ಉಪಯೋಗ ಪಡ್ಕೊಂಡ್ ಮನೆಗೂ ಕಟ್ಕೊಂಡಿವಿ ಸರ್. ಈಗ ಯಾರು ಏಕ್ ತಮ್ ಕೊಡಕ್ಕೆ ಇಷ್ಟಪಡಲ್ಲ ದುಡ್ಡು ಸರ್. ನಮಗೆ 2 ಲಕ್ಷ ತನಕ ಸಾಲ ತಗೊಂಡಿರ್ತೀವಿ, ವಾರ ವಾರ ಕಟ್ಕೊಂತ ಓಕೆ ಸರ್. ಉಪಯೋಗ ಇದೆ, ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಸಾಲ ನಿಮ್ ಸಂಘದಿಂದ ಪಡ್ಕೊಂಡ್ತೀರ? ಹೌದು ಸರ್. ಏನಾದ್ರೂ ಶೂರಿಟಿ ಕೊಡ್ಬೇಕಾ? ಇಲ್ಲ ಸರ್, ನಾವು ಕಟ್ಟಿರ್ತೀವಲ್ಲ, ನಮ್ದು ಉಳಿತಾಯ ಇರುತ್ತಲ್ಲ, ಉಳಿತಾಯ ಇರುತ್ತೆ. ಮಹಿಳಾ ಸಂಘದವರೆಲ್ಲರೂ ಸೈನ್ ಮಾಡ್ಬೇಕು, ಅವರು ನಮ್ ಇದನ್ ನೋಡೇ ಮಾಡಿರ್ತಾರೆ, ಹೆಂಗ್ ತಗೊಂತಾರೆ, ಹೆಂಗ್ ಕಟ್ತಾರೆ, ಇವ್ರಿಗೆ ಕಟ್ಟೋಷ್ಟು ಶಕ್ತಿ ಇದೆಯೋ ಇಲ್ಲ ಅಂತ ಇದು ಮಾಡ್ತಾರೆ ಸರ್. ಈಗ ನಾವು ಹೊರಗಡೆಯಿಂದ ಸಾಲ ಕೊಂಡ್ಕೋಬೇಕಂದ್ರೆ ತುಂಬಾ ಕಷ್ಟ ಇದೆ. ಹೌದು ಸರ್, ಎಲ್ಲ ನೋಡ್ತಾರೆ ಅವ್ರು ಕಟ್ಟೋಷ್ಟು ಚೈತನ್ಯ, ಸಾಲ ಕೊಡೋಷ್ಟು ಇದೈತೋ ಇಲ್ಲ ಅಂತ ನೋಡ್ತಾರೆ. ಬ್ಯಾಂಕುಗಳೆಲ್ಲ ಹೋದ್ರೆ ಶೂರಿಟಿ ಕೇಳ್ತಾರೆ, ಎಷ್ಟು ತೋಟ ಎಷ್ಟು ಇದೆ, ನಿಮ್ ಮನೆಯಲ್ಲಿ ದುಡಿತಾ ಇದಾರ ಇಲ್ವಾ, ಪಾಣಿ ಕೊಡು, ಇವೆಲ್ಲ ಕೊಡು ಅಂತಾರೆ. ಮತ್ತೆ ನಾವು ಹೊರಗಡೆ ರೈತರ ಹತ್ರ ಬೇರೆ ಜನಗಳ ಹತ್ರ ಪಡ್ಕೋಬೇಕಂದ್ರೆ 2 ರೂಪಾಯಿ 3 ರೂಪಾಯಿ ಎಲ್ಲ ಜಾಸ್ತಿ ಬಡ್ಡಿ ಇಸ್ಕೊಂತಾರೆ. ಹಂಗಾಗ್ಬಿಟ್ಟು ನಾವು ಮಹಿಳಾ ಸಂಘದಲ್ಲಿ ಉಳಿತಾಯ ಮಾಡ್ಕೊಂಡು ಭಾಗವಹಿಸಿ ಈ ಒಂದು ಇದ್ ಮಾಡ್ಕೊಳೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಅನುಕೂಲ ಆಗಿದೆ ಸರ್, ನಮಗೆ ಬಹಳ ಅನುಕೂಲ ಆಗಿದೆ ಸಂಘದಿಂದ. 23 ವರ್ಷ ಆಯ್ತು ಸರ್ ನಾವು ಸಂಘ ಮಾಡಕ್ ಹಿಡಿದು, ಅನುಕೂಲ ಪಡ್ಕೊಂಡಿದ್ದೆ ಸಂಘದಿಂದ. ಮತ್ತೆ ಪ್ರತಿ ವಾರ ಮಹಿಳೆಯರೆಲ್ಲ ಒಂದ್ ಕಡೆ ಸೇರೋದ್ರಿಂದ ಏನೋ ಒಂದ್ ಬದಲಾವಣೆ, ಬರೇ ಮನೇಲೇ ಇದ್ದು 4 ಗೋಡೆ ಮಧ್ಯೆ ಬರೇ ನಮ್ಮ ಇದ್ರ ಮನೇಲಿ ಇದ್ದು ಬರೇ ಆ ಟೆನ್ಷನ್ ಈ ಟೆನ್ಷನ್ ಬೇರೆ ಮನೆ ಸಮಸ್ಯೆಗಳು ಏನೇನೋ ಇರ್ತದೆ ಸರ್. ಹೌದು, ಹೊರಗೆ ಹೋದಾಗ ಒಂದ್ ಸ್ವಲ್ಪ ಒಂದ್ ಗಂಟೆ ಏನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ, ಒಳ್ಳೊಳ್ಳೆ ಆಲೋಚನೆಗಳು ಬರ್ತವೆ. ಮತ್ತೆ ಬೇರೆ ಮಹಿಳಾ ಸಂಘಗಳಿಗೆ ಭೇಟಿ ಕೊಟ್ಟಾಗ ಅವ್ರು ಯಾವ ರೀತಿ ಮಹಿಳಾ ಸಂಘಗಳು ನಡೆಸ್ತಾರೆ, ನಾವ್ ಇನ್ನು ಏನ್ ಬದಲಾವಣೆ ಮಾಡ್ಕೋಬಹುದು? ಈಗ ನೀವು ರೊಟ್ಟಿ ಮಿಷಿನ್ ಹಾಕೊಂಡು ರೊಟ್ಟಿ ಮಾಡ್ತಾ ಇದ್ರ, ಇನ್ಯಾರು ಊದ್ಬತ್ತಿ ಮಾಡ್ತಾರೆ, ಯಾರು ಟೈಲರಿಂಗ್ ಮಾಡ್ತಿರ್ತಾರೆ, ಒಂದ್ 8 ಜನ ಮಗ ಎಲ್ಲ ಸೇರಿಕೊಂಡು ರೆಡಿಮೇಡ್ ಗಾರ್ಮೆಂಟ್ಸ್ ತರ ಮಾಡಿರ್ತಾರೆ, ಈ ತರ ಎಲ್ಲ ಮಾಡದಂತ ಅನುಕೂಲ ಅಂತ ಅನ್ಸುತ್ತೆ. ಹೆಣ್ಮಕ್ಳಿಗೆ ಅನುಕೂಲ ಸರ್, ಅನುಕೂಲ ಒಬ್ಬೊಬ್ರು ಒಂದೊಂದು ಉದ್ಯೋಗ ಮಾಡಿರಿ ಅನುಕೂಲ ಸರ್. ಈಗ ಎಲ್ಲ ಹೋಗಿ 4 ಜನ ಕುತ್ಕೊಂಡು ಸುಮ್ನೆ ಮಾತಾಡೋದ್ರಿಂದ ಈ ಕೆಲ್ಸನೂ ಆಗುತ್ತೆ, ದುಡ್ಡು ಬರುತ್ತೆ, ಮೈಂಡ್ ಫ್ರೆಶ್ ಆದಂಗಾಗುತ್ತೆ ಸರ್. ಎಲ್ಲ ಲೋನ್ ತಗೊಂಡು ಎಲ್ಲ ಮರುಪಾವತಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸಂಘದಿಂದ. ಈಗ ಒಂದ್ ಮನೆಯಲ್ಲಿ 3 ಮಹಿಳೆಯರು ಇದ್ರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತವೆ. ಈಗ 14 ಜನ ಹೆಣ್ಮಕ್ಳು ಒಂದ್ ಕಡೆ ಸೇರ್ಕೊಂಡಿರ್ತಾರೆ, ಯಾವ್ದೇ ಭಿನ್ನಾಭಿಪ್ರಾಯಗಳು ಇಲ್ಲ ಸರ್, ಬಂದಿಲ್ಲ, ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತದೆ. ಮತ್ತೆ ಈ ರೊಟ್ಟಿ ಮಿಷಿನ್ ಮಾಡಿ ರೊಟ್ಟಿ ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಈ ಆಲೋಚನೆ ಯಾಕೆ ಬಂತು ನಿಮ್ಗೆ ಸರ್, ನಾವು ಒಂದೂರಿಗೆ ಹೋಯ್ದ್ವಿ, ಅಲ್ಲಿ ರೊಟ್ಟಿ ಮಾಡ್ತಿದ್ರು ಸರ್. ಮಾಡ್ತಿದ್ರು, ರೊಟ್ಟಿ ನೋಡಕ್ಕೆ ಅಂತ ಹೋದ್ವಿ, ತೋರಿಸ್ಲೇ ಇಲ್ಲ ಸರ್ ಅವರು. ನೋಡೋಣ ನಾವು ಏನಾರ ಒಂದ್ ಮಾಡೋಣ, ತೋರಿಸ್ಲಿಲ್ಲ. ಅವಾಗ ನಮಗ್ ಹುಡ್ತು ಸರ್, ನಾವಲ್ಲ ಏನಾರು ಒಂದ್ ಮಾಡ್ಬೇಕಲ್ಲ ಅನ್ನೋದೊಂದ್ ಛಲ ಹುಡ್ತು. ಹಂಗೆ ನಾವೇ ಮಾಡ್ಬೇಕಲ್ಲ ಅಂತಂದು ಒಂದ್ ನಾಲ್ಕು ಜನ ಸೇರ್ಕೊಂಡ್ ಮಾಡಿದ್ವಿ ಸರ್. ಒಬ್ಳಿಗ್ ಹೋಗಿ ಎಲ್ಲ ಮಿಷಿನ್ ನೋಡ್ಕೊಂಡು ಅಲ್ಲೆಲ್ಲ ತೋರಿಸಿದ್ರು, ನೋಡ್ಕೊಂಡ್ ತಗೊಂಡ್ ಬಂದ್ ಮಾಡಿದ್ವಿ ಸರ್. ಡೆಮೋ ತೋರಿಸಿದ್ರು ಒಂದ್ಸತಿ, ಹಂಗೆ ಆಮೇಲಿಂದ ನಾವ್ ಮಾಡಿದ್ವಿ ಸರ್. ಎಷ್ಟು ಬೀಳ್ತಮ್ಮ ರೊಟ್ಟಿ ಮಿಷಿನ್? 2 ಲಕ್ಷ ಸರ್. 2 ಲಕ್ಷ ರೂಪಾಯಿ. ಎಷ್ಟು ನಾಲ್ಕು ಜನ ಸೇರಿ? ಹೌದು ಸರ್. ಅಂದ್ರೆ ಯಾವ್ಯಾವ ತರ ರೊಟ್ಟಿ ಮಾಡ್ತಾರ? ಜೋಳದ ರೊಟ್ಟಿನ ಅಥವಾ ಸಜ್ಜೆ ರೊಟ್ಟಿನ? ಜೋಳದ ರೊಟ್ಟಿ. ಜೋಳದ ರೊಟ್ಟಿ. ಜೋಳನೆಲ್ಲ ನೀವೇ ಬೆಳ್ಕೊಂತಾರ ಹೊರಗಡೆ? ಇಲ್ಲ ಸರ್, ಹೊರಗಡೆ ದಾವಣಗೆರೆಯಿಂದ ತರಿಸ್ತಾರೆ. ದಾವಣಗೆರೆಯಿಂದ. ಕ್ವಿಂಟಲ್ ಗಟ್ಟಲೆ ತರಿಸ್ತಾರೆ? ಹ್ಞೂ ಸರ್, 3 ಕ್ವಿಂಟಲ್, 4 ಕ್ವಿಂಟಲ್ ಓದದಂಗ್ ತರಿಸ್ತೀವಿ ಸರ್. ಏನ್ ರೇಟ್ ಇದೆಯಮ್ಮ ಜೋಳ ಒಂದ್ ಕ್ವಿಂಟಲ್? ಜೋಳ ಬಿಳ್ಜೋಳ 5,000, 5,500. ಈ ಸೀಜನ್ ನಾಲ್ಕು ಸಿಗ್ತಾ ಇದಾವೆ ಸೀಜನ್. ಬೇರೆ ಟೈಮ್ನಾಗೆಲ್ಲ ರೇಟ್ ಸರ್, ರೇಟ್ ಜಾಸ್ತಿ. ಮತ್ತೆ ಈ ಸೀಸನ್ ಅಲ್ಲಿ ಸ್ವಲ್ಪ ಸ್ಟಾಕ್ ಮಾಡ್ಕೊಳ್ಳಿಕ್ ಬರಲ್ವ? ಅದೇ ಸ್ಟಾಕ್ ಮಾಡಬಹುದು ಸರ್, ಹುಳ ಆಗುತ್ತೆ. ಹುಳ ಆಗುತ್ತೆ. ಅವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಾಮಂದು ಮಾಡ್ತಾ ಇರ್ತಾರೆ. ಸೊ ಒಂದ್ ಕ್ವಿಂಟಲ್ ತಾಮಂದು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮಿಷಿನ್ ಹಾಕಿಸಿ ಕ್ಲೀನ್ ಮಾಡಿ ಮಿಷಿನ್ ಇಟ್ ಮಾಡ್ಕೊಂಡು ಮಾಡ್ತೀವಿ ಸರ್. ಇಟ್ಟು ಒಂದ್ಸತಿ ಇಟ್ ಮಾಡ್ಕೊಂತೀವಿ, ಒಂದ್ ದಿವಸ ಒಣಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ ಮಾಡ್ಕೊಂತೀವಿ ಸರ್. ಇನ್ನ ಆರ್ಡರ್ ಬಂದ್ ಬಂದಾಗ ಮಾಡ್ತೀವಿ ಸರ್. ಒಂದ್ಸರಿ ಹೋದ್ರೆ ಎಷ್ಟು ಕ್ವಿಂಟಲ್ ವರೆಗೂ ಜೋಳ ಕೊಂಡ್ಕೊಂಡ್ಬರ್ತಾರೆ? 4 ಕ್ವಿಂಟಲ್, 5 ಕ್ವಿಂಟಲ್. ಎಷ್ಟು ದಿನದವರೆಗೂ ಉಪಯೋಗಿಸಬಹುದು? 15 ದಿನಕ್ಕೆ ಕಲಿಯಕವ. ಆರ್ಡರ್ ಬೇಗ ಬಂದ್ವಿ ಅಂದ್ರೆ 15 ದಿನದೊಳಗೆ ಕಲಿಯಕವೆ. ಆರ್ಡರ್ ಬರ್ಲಿಲ್ಲ, ಏನು ಫಂಕ್ಷನ್ ಇಲ್ಲ ಅಂತಂದ್ರೆ ಆ ಶರ್ಟ್ ಟೈಮ್ನಾಗೆ ಹೋಗಲ್ಲ ಸರ್. ಆಮೇಲೆ ಒಂದ್ ನಡುವೆ ಒಂದೊಂದ್ಸತಿ ಹೋಗಲ್ಲ ಸರ್. ಇನ್ನೆಲ್ಲ ಟೈಮು 15 ದಿನದೊಳಗೆ ಕಲಿಯಕ. ಯಾವ ಸಮಯದಲ್ಲಿ ಹೆಚ್ಚು ಖರ್ಚಾಗುತ್ತೆ ರೊಟ್ಟಿ? ರೊಟ್ಟಿ ಡಿಸೆಂಬರ್ ಜನವರಿಯಲ್ಲಿ ಬೇಗ ಬಹಳ ಖರ್ಚಾಕವೆ. ಮತ್ತೆ ಈಗ ಫೆಬ್ರವರಿಯಿಂದನು ಖರ್ಚಾಗ್ತಿದಾವೆ. ಆಗಸ್ಟ್ ಆಷಾಢದಲ್ಲಿ ಒಂದ್ ಸ್ವಲ್ಪ ಕಡಿಮೆ. ಅವಾಗ ಯಾವ್ದೇ ಶುಭ ಕಾರ್ಯಗಳು ಹಂಗಾಗ್ಬಿಟ್ಟು ಕಡಿಮೆ ಖರ್ಚಾಗುತ್ತೆ. ಒಂದ್ ದಿವಸಕ್ಕೆ ಎಷ್ಟು ರೊಟ್ಟಿ ಉತ್ಪನ್ನ ಮಾಡ್ತಾರಮ್ಮ, ತಯಾರಿಸ್ತಾರ? ಒಂದ್ 2,000 ತನಕ ಮಾಡ್ತೀವಿ ಸರ್. ಮಾಡ್ತೀರ? ಆರ್ಡರ್ ಇದ್ರೆ 2,000-3,000 ತನಕ ಮಾಡ್ತೀವಿ. ಆರ್ಡರ್ ಇಲ್ಲ ಅಂದ್ರೆ ಊರೊಳಗೆ ಸುತ್ತಮುತ್ತ ಹಳ್ಳಿ ಅಂದ್ರೆ ಒಂದ್ 500-600 ತನಕ ಮಾಡ್ತೀವಿ ಸರ್. ಆರ್ಡರ್ ಅಂತಂದ್ರೆ ಯಾವ್ಯಾವ ಕಡೆಯಿಂದ ಎಲ್ಲ ಆರ್ಡರ್ ಸಿಗುತ್ತೆ ನಿಮ್ಗೆ? ಸುತ್ತಮುತ್ತ ಎಲ್ಲ ಸಿಗುತ್ತೆ ಸರ್, ಮದ್ವೆ ಚೌಟ್ರಿ ಎಲ್ಲ ಸಿಗುತ್ತೆ. ಮದ್ವೆ ಮತ್ತೆ ಅಂಗಡಿಗಳಿಗೂ ಕೊಡ್ತಿರ್ತಾರ? ಕೊಡ್ತಾ ಇದೆ ಸರ್, ಹೋಟ್ಲುಗಳಿಗೆ ಕೊಟ್ಟಿದ್ವಿ, ಅಂಗಡಿಗಳಿಗೆ ಕೊಟ್ಟಿದ್ವಿ. ಹೆಂಗ್ 1 ರೂಪಾಯಿಗೆ? 4 ರೂಪಾಯಿ ಬೇಡ. 4 ರೂಪಾಯಿಗೆ 1 ರೊಟ್ಟಿ ಕೊಡ್ತೀರ? ನಿಮ್ಗೆ 1 ರೊಟ್ಟಿಗೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ? 1 ರೊಟ್ಟಿಗೆ ಒಂದ್ 2 ರೂಪಾಯಿ ಬರುತ್ತೆ, ಒಂದ್ 2 ರೂಪಾಯಿ ಉಳಿತಾಯ ಆಗತ್ತಾ? ಅರ್ಧಕ್ಕೆ ಸರ್ ಆಗುತ್ತೆ. 1 ಕೆಜಿ ಜೋಳಕ್ಕೆ 1.24 ರೊಟ್ಟಿ ಆಗ್ಬಹುದು. 1 ಕೆಜಿ ಜೋಳಕ್ಕೆ 24 ರೊಟ್ಟಿ ಆಗುತ್ತೆ. ನಿಮ್ದೆಲ್ಲ ಖರ್ಚೆಲ್ಲ ತೆಗೆದು ಒಂದ್ ಅರ್ಧ ಅಂತೂ ಉಳಿತಾಯ ಆಗುತ್ತಾ? ಉಳಿತಾಯ ಆಗುತ್ತೆ. ಅಂಗಡಿಗಳಿಗೆಲ್ಲ ಕೊಡ್ತಾರೆ? ಅವರೇ ಬಂದು ಮಾತ್ರ ತಗೊಂಡು ಹೋಗ್ತಾರ ಹೆಂಗೆ? ಬರ್ತಾರೆ ಸರ್, ಬರೋರು. ಕೆಲವರು ಹೇಳ್ತಾರೆ ನಾವು ಅವ್ರ ಟೈಮಿಗೆ ಕೊಡಕ್ ಆಗಲ್ಲ, ಬಸ್ಗಳಿರಲ್ಲ, ಹಂಗಾಗಿ ಕೊಡಕ್ ಆಗಲ್ಲ ಒಂದೊಂದ್ ಅಂಗಡಿಗಳಿಗೆ ಹೋಗಿ ಕೊಡ್ಬೇಕು ಅಂತಾರೆ ಅವರು. ಅವ್ರ ಟೈಮಿಗೆ ಬಸ್ ಇರಲ್ಲ. ಹೌದು. ಈ ಮದುವೆ ಫಂಕ್ಷನ್ಗಳು ಅಂತವಕ್ಕೆಲ್ಲ ಮೇಳಗಳಿಗೆಲ್ಲ ನೀವು ಆರ್ಡರ್ ಕೊಟ್ರೆ ಮಾಡ್ತಾರೆ? ಎಷ್ಟು ದಿವಸ ಮುಂಚೆ ಆರ್ಡರ್ ಕೊಡ್ಬೇಕು ನಿಮಗೆ? 3 ದಿನ ಮುಂಚೆ ಕೊಟ್ರೆ. 3 ದಿನ ಮುಂಚೆ ಕೊಟ್ರೆ ಕೊಡ್ತಾರೆ. ಎಲ್ಲ ಚೆನ್ನಾಗಿ ಗುಣಮಟ್ಟವಾಗಿರುತ್ತ ರೊಟ್ಟಿ? ಸರ್. ನೀವು ಅವನ್ನೇನ ಸ್ಟಾಕ್ ಮಾಡಕ್ ಬರೋದಿಲ್ಲ ಜಾಸ್ತಿ? ಒಂದು ಜಾಸ್ತಿ ಸ್ಟಾಕ್ ಮಾಡಲ್ಲ ಸರ್, ಯಾವಾಗ್ಲೂ ಆಗಿಲ್ಲ, ಖಾಲಿ ಆಗ್ತಾ ಇರ್ತಾವೆ. ಖಾಲಿ ಆಗ್ತಾ ಇರ್ತವೆ. ಬರೀ ರೊಟ್ಟಿ ಒಂದನ ಈ ಚಟ್ನಿ ಪುಡಿ ಬೇರೆ ಬೇರೆ ಎಲ್ಲ ಮಾಡ್ತಾರಲ್ಲ, ಆತರ ಮಾಡ್ತಿದ್ವಿ. ಹಳ್ಳಿ ಮನೆ ತಗೊಂಡೋಗಲ್ಲ ಸರ್, ಅದು ಸುಮ್ನೆ ಇದಾಗ್ಬಿಡುತ್ತೆ. ಯಾವ ತರ ರೊಟ್ಟಿಗೆ ಹೆಚ್ಚು ಬೇಡಿಕೆ ಇದೆ? ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತಾರ? ಬೇರೆ ಬೇರೆ ತರ ರೊಟ್ಟಿಗಳಲ್ಲಿ ಸಾಕಷ್ಟು ವಿಧಗಳು ಇದಾವಲ್ಲ, ಯಾವ ರೊಟ್ಟಿಗೆ ಹೆಚ್ಚು ಬೇಡಿಕೆ ಇರುತ್ತೆ? ಜೋಳದ ರೊಟ್ಟಿಗೆ ಬೇಡಿಕೆ ಇದೆ. ಬೇಡಿಕೆ ಇದೆ. ನಿಮ್ ಹತ್ರ ಜಾಸ್ತಿ ಜೋಳದ ರೊಟ್ಟಿನ? ಜೋಳದ ರೊಟ್ಟಿನ ಮಾಡುದು ಸರ್. ಸಜ್ಜೆ ರೊಟ್ಟಿ ಯಾರನ್ನ ಆರ್ಡರ್ ಕೇಳಿದ್ರೆ ಮಾಡ್ಕೊಡ್ತೀರ? ಕೇಳಿದ್ರೆ ಮಾಡ್ಕೊಡ್ತೀವಿ ಸರ್, ಯಾರು ಕೇಳಿಲ್ಲ. ಕೇಳಿಲ್ಲ. ಒಂದ್ ತಿಂಗಳಿಗೆಲ್ಲ ನಿಮ್ದೆಲ್ಲ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತಮ್ಮ ರೊಟ್ಟಿ? 20,000 ಆಗುತ್ತೆ ಸರ್. 20,000 ಆಗುತ್ತೆ. ಖರ್ಚೆಲ್ಲ ಹೋಗಿ 20,000 ಉಳಿಯುತ್ತೆ. 4 ಜನ ಇರೋದ್ರೆ ಒಬ್ಬೊಬ್ಬರಿಗೆ 5,000 ಬರುತ್ತೆ. ಬರುತ್ತೆ. ಈ ಕೃಷಿ ಹೈನುಗಾರಿಕೆ ಇವನ್ನೆಲ್ಲ ಮಾಡ್ಕೊಂಡು ನಿಮ್ಗೆ ಸಮಯ ಸಿಗುತ್ತಾ ರೊಟ್ಟಿ ಮಾಡ್ಲಿಕ್ಕೆ? ಸಿಗುತ್ತೆ. ಯಾವ ಸಮಯದಲ್ಲಿ ಮಾಡ್ತಾರ ರೊಟ್ಟಿ? ರೊಟ್ಟಿ ಬೆಳಗ್ಗೆ 12 ಗಂಟೆ ಸ್ಟಾರ್ಟ್ ಮಾಡಿ 4-5 ಗಂಟೆ ಮುಗಿತತೆ ಸರ್. ಕರೆಂಟ್ ಇಂಪಾರ್ಟೆಂಟ್, ಕರೆಂಟ್ ಹೋಗ್ದಂಗಿದ್ರೆ ಬೇಗನೆ ಆಗುತ್ತೆ. ಅದೆಲ್ಲ ಕರೆಂಟ್ ಫೀಸ್ ಎಲ್ಲ ಜಾಸ್ತಿ ಬರುತ್ತೆ ಹೆಂಗೆ? ಇಲ್ಲ, ಬರುತ್ತೆ ಸರ್, ಮೀಡಿಯಂ. 500-600 ತಿಂಗಳ 600 ರೂಪಾಯಿ ಕಟ್ತೀವಿ. ಮತ್ತೆ ಮನೇಲೆಲ್ಲ ಸಹಕಾರ ಕೊಡ್ತಾರ ಮಹಿಳಾ? ಅವ್ರು ಸಹಕಾರ ಕೊಡೋದಕ್ಕೆ ನಾವು ರೊಟ್ಟಿ ಮಾಡ್ತಾರ ಸರ್. ಮತ್ತೆ ಇನ್ನು ಮುಂದೆ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ನೋಡ್ಬೇಕು. ಈಗ ಹೆಂಗ್ ಗೊತ್ತಾಗುತ್ತೆ ರೇಖಾ ಅವ್ರತಾಗ ರೊಟ್ಟಿ ಸಿಗುತ್ತೆ ಅಂತ? ಎಲ್ಲ ಪಾಂಪ್ಲೆಟ್ಸ್ ಮಾಡಿ ಪ್ರಚಾರ ಗಿಚಾರ ಮಾಡ್ತಾ ಇರ್ತಾರ? ಹೆಂಗ್ ಮಾಡ್ತಾರ? ಇಲ್ಲ ಸರ್, ಅದೇ ಫೋಟೋ ಇದನ್ನ ಹಾಕಿದೀವಿ, ಬೋರ್ಡ್ ಹಾಕಿದ್ರ ಮನೆ ಹತ್ರ. ಮತ್ತೆ ಯಾವ್ದನ್ನ ಅಂಗಡಿಗಳಿಗೆ ಹೋದ್ರೆ ಅಲ್ಲೆಲ್ಲ ಫೋನ್ ನಂಬರ್ ಕೊಟ್ಟು ಬಂದಿದ್ದೆ, ಯಾವ್ದಾದ್ರು ಫಂಕ್ಷನ್ಗಳು ಶುಭ ಕಾರ್ಯಗಳಿದ್ರೆ ಹೇಳ್ರಪ್ಪ ಅಂತ. ಮತ್ತೆ ಈ ಕೃಷಿ ಮೇಳಗಳು ಬೇರೆ ಬೇರೆ ಇವುಗಳಲ್ಲೆಲ್ಲ ಮಹಿಳೆಯರೆಲ್ಲ ಒಂದು ಸ್ಟಾಲ್ ಮಾಡ್ಬಿಟ್ಟು ರೊಟ್ಟಿಗಳನ್ನೆಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಮಾರಾಟ ಮಾಡ್ತಿರ್ತಾರೆ, ಆತರ ಏನಾದ್ರೂ ಮೇಳಗಳಲ್ಲಿ ಭಾಗವಹಿಸ್ತಿರ್ತಾರ? ಆತರ ಅವಕಾಶ ಇನ್ನು ಯಾವಾಗಲೂ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ, ಸಿಕ್ಕರೆ ಆತರ ಮಾಡ್ಬೇಕಂತ. ಮುಂದಿನ ಏನೇನ್ ಮಾಡ್ಬೇಕನ್ನ ಉದ್ದೇಶ ಆಯ್ತಮ್ಮ? ಬಂದ್ರೆ ಅದೇ ರೊಟ್ಟಿಗಳು ಮಾಡಕ್ಕೆ, ಚಟ್ನಿ ಯಾರು ತಗೊಳ್ಳೋದು ಜಾಸ್ತಿ ಜನ ಆದ್ರೆ ಮಾಡ್ಕೊಡ್ತೀವಿ ಚಟ್ನಿ ಪುಡಿ ಅವನ್ನೆಲ್ಲ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ ಕೃಷಿಗಾಗಿರ್ಬೋದು? ನಮಗೆ ಅತ್ತೆ ಮಾವ ಇಲ್ಲ ಸರ್, ಅತ್ತೆ ನಮ್ಮ ಮನೆಯವರು ನಮ್ಮ ಮಗಳು ಮಗಳಿದ್ದಾರೆ. ಇಷ್ಟು ವರ್ಷದ ಒಂದು ಕೃಷಿ ಬದುಕೆಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ ಸರ್, ಸಂತೋಷ. ಈಗ ಸಾಕಷ್ಟು ಜನ ಮಹಿಳೆಯರೆಲ್ಲ ಈ ಕೃಷಿ ಬದುಕು ಕಷ್ಟ ಮಾಡ್ಲಿಕ್ಕೆ ಆಗಲ್ಲ ಸರ್. ಹಂಗೇನಿಲ್ಲ, ಹಂಗೇನಿಲ್ಲ. ನಿಮ್ಗೇನಂದ್ರೆ ಕಷ್ಟ ಅನ್ಸಿಲ್ಲ? ಇಲ್ಲ ಸರ್, ಮಾಡ್ಕೊಂತ ಬಂದಿದೀವಲ್ಲ, ನಮ್ಗೇನು ಕಷ್ಟ ಅನ್ಸಿಲ್ಲ. ಕಷ್ಟ ಅನ್ಸಿಲ್ಲ, ಯಾರಾದ್ರೂ ಅಫಿಷಿಯಲ್ ಗಂಡ ಸಿಕ್ಕಿದ್ರೆ ಚೆನ್ನಾಗಿತ್ತಪ್ಪ ಅಂತ? ಹಂಗೇನಿಲ್ಲ ಸರ್, ನಮ್ಮ ಮನೆ ಬರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರ. ಬಹಳ ಸಂತೋಷ ಆಗುತ್ತೆ ಮನೆ ಮುಂದೆ ನೋಡಿದ್ರೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ನಂಬರ್ ಕೊಟ್ಟಿರ್ತ ಫೋನ್ ಮಾಡಬಹುದು. ಹೇಳ್ರಿ ನಿಮ್ ಫೋನ್ ನಂಬರ್. 720-04-5274-7. ರೈತ ಬಂದವರ, ತುಪ್ತಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7202-5272-7247. ಬಹಳ ಸಂತೋಷ ರೇಖಾ ಅವರೇ, ಈ ಕೃಷಿ ಜೊತೆಗೆ ಹೈನುಗಾರಿಕೆಯಲ್ಲಿ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನು ಹೆಚ್ಚಿನ ಯಶಸ್ ಸಿಗಲ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಶ್ರೀಮತಿ ರೇಖಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಸೆಂಟಿಮೀಟರ್ಗಳಲ್ಲಿ ಈ ರೀತಿ ಇದೆ ವಿವಿಧ ಸ್ಥಳಗಳಲ್ಲಿ. ಜಗಳೂರು ದಾವಣಗೆರೆ ಜಿಲ್ಲೆ, ಇಲ್ಲಿ 5 ಸೆಂಟಿಮೀಟರ್ ಮಳೆಯಾಗಿದೆ. ದಾವಣಗೆರೆ ಜಿಲ್ಲೆ, ಇಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಬಿದುರ್ಗ, ಚಿತ್ರದುರ್ಗ ಜಿಲ್ಲೆ, ಇಲ್ಲಿ 3 ಮಿಲಿಮೀಟರ್ ಮಳೆಯಾದ ವರದಿಯಾಗಿದೆ. ದಾವಣಗೆರೆ ಪಿಟಿಯು 2 ಸೆಂಟಿಮೀಟರ್. ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆ, ಇಲ್ಲಿ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ನೈಜ ಸಮಯದ ದತ್ತಾಂಶವನ್ನು ಆಧರಿಸಿ ಕರಾವಳಿ ಕರ್ನಾಟಕದ ಮೇಲೆ ಗರಿಷ್ಠ ತಾಪಮಾನವು 27-31 ಡಿಗ್ರಿ ವ್ಯಾಪ್ತಿಯಲ್ಲಿದೆ. ಹಾಗೂ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ ಮತ್ತು ಮಡಿಕೇರಿ ಇಲ್ಲಿ 27-29 ಡಿಗ್ರಿ ಸೆಂಟಿಗ್ರೇಡ್. ಮಂಡ್ಯ, ಚಿಂತಾಮಣಿ, ಚಾಮರಾಜನಗರ ಮತ್ತು ಮೈಸೂರು ಮತ್ತು ದಕ್ಷಿಣ ಒಳನಾಡಿನಲ್ಲಿ 30-32 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇರಲಿದೆ. ರಾಜ್ಯದ ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ 35.8 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಇಂದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಬಳ್ಳಾರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಇನ್ನು ನಾಳೆ ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಹಲವೆಡೆ ಗುಡುಗು ಸಹಿತ ಮಳೆಗಾಳಿ ಬೀಳುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದೆ. ಹಗುರದಿಂದ ಮಧ್ಯಮ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಗಂಟೆಗೆ 30-40 ಕಿಲೋಮೀಟರ್ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 21 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ.